से ज्यादा लोगों को मुफ्त राशन सुनिश्चित किया। प्रधानमंत्री गरीब कल्याण अन्न योजना, मुफ्त राशन खुशहाल जीवन। 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ರೈತ ಬಾಂಧವರೇ, ಕೆಲವು ವಾಣಿಜ್ಯ ಜಾಹೀರಾತುಗಳನ್ನು ಇದುವರೆಗೂ ಕೇಳಿದಿರಿ. ಈಗ ಕೇಳೋಣ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭತ್ತದ ಬೇಸಾಯ ಕುರಿತು ಸಂವಾದ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೆಆರ್ ನಗರ ತಾಲೂಕು ಮನುಗನಹಳ್ಳಿಯ ಕೃಷಿಕ ದಂಪತಿ ಜೆಎಂ ಕುಮಾರ ಹಾಗೂ ತಾರಾ ಕೆಎಸ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ತಾರಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ತಾರಾ ಅವರೇ, ನಿಮ್ಮ ಹುಟ್ಟೂರು ಯಾವುದು? ನಮ್ದು ಕೆಆರ್ ನಗರ. ತಂದೆ ತಾಯಿ ರೈತರ? ಇಲ್ಲ, ನಮ್ಮಪ್ಪ ಡ್ರೈವರು, KSRTC ಡ್ರೈವರು, ಅಮ್ಮ ಮಾಮೂಲಿ ಹೌಸ್ ವೈಫ್. ಹೌದಾ? ಎಷ್ಟು ಜನ ಮಕ್ಕಳು ನೀವು? ನಾವು 4 ಜನ, 2 ಹೆಣ್ಮಕ್ಳು 2 ಗಂಡ್ಮಕ್ಳು. ನಿಮ್ಮ ವಿದ್ಯಾಭ್ಯಾಸ ಏನು ತಾರಾ ಅವರೇ? ನಂದು SSLC ಅಷ್ಟೆ. ಎಲ್ಲಿ ಓದಿದ್ರಿ? ಕೆಆರ್ ನಗರ. ವ್ಯವಸಾಯದ ಒಂದು ಶಿಕ್ಷಣ ಪ್ರಾಥಮಿಕವಾಗಿ ಏನಿರಲೇ ಇಲ್ಲ? ನೀವು ಸರಿ ಇಲ್ಲ, ನೋಡಿಲ್ಲ, ಜಮೀನು ನೋಡೇ ಇರಲಿಲ್ಲ. ಜಮೀನು 1 ಎಕರೆ ಎಷ್ಟಿದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ನನ್ನ ಮದುವೆ ಆದಮೇಲೆ ಜಮೀನು ಈ ಥರ ಇದೆ, 1 ಎಕರೆಗೆ ಇಷ್ಟು ಬರುತ್ತೆ ಅಂತೆಲ್ಲ ಗೊತ್ತಾಗಿತ್ತು ನನ್ನ ಮದುವೆ ಆದಮೇಲೆ. ಮನೆಯಲ್ಲಿ ಹಸುನೂ ಸಾಕಿತ್ತಿಲ್ವಾ? ಎಮ್ಮೆ ಇತ್ತು ಸರ್, ಅಮ್ಮ ಎಮ್ಮೆ ಮಾಡ್ತಿದ್ರು, ಬಟ್ ನಮಗೇನು ಅದ್ರ ಬಗ್ಗೆ ಬಿಟ್ಟಿರಲಿಲ್ಲ. ನಾವು ಮಾಮೂಲಿ ಓದ್ಕೊಂಡು ಆರಾಮಿದ್ವಿ. ಹಂಗಾಗಿ ಕೃಷಿ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಒಂದು ಹಸು ತೊಪ್ಪೆ ಎತ್ತಕ್ಕೂ ನಂಗೆ ಬರ್ತಿರ್ಲಿಲ್ಲ. ಎಮ್ಮೆ ಇದ್ರೂ ಅದನ್ನ ಏನು ಮಾಡ್ತಿರ್ಲಿಲ್ಲ. ನಾವು ಗಂಡನ ಮನೆಗೆ ಬಂದ್ಮೇಲೆ ಎಲ್ಲ ಮಾಡಕ್ ಶುರು ಎಲ್ಲ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ರೈತನ ಮದುವೆ ಆಗ್ಬಿಟ್ಟಿದ್ರಿ? ಹಾ ಸರ್, ನಾವು ಲವ್ ಮ್ಯಾರೇಜು. ನೋಡಿ, ನಮ್ದು ಎದುರುಗಡೆ ಮನೆನೆ, ಹಂಗಾಗಿ ಇವರು ಡಿಗ್ರಿ ಮಾಡಿದ್ರಲ್ಲ ಆ ಟೈಮಲ್ಲಿ ಲವ್ ಮ್ಯಾರೇಜ್ ನಮ್ದು. ಎದುರುಗಡೆ ಮನೆಯಲ್ಲೇ ಇದ್ರ? ಹೌದು, ಎದುರು ಮನೆಯಲ್ಲೇ ಹೋಗಿ ಬಂದು ನೋಡ್ತಾ ಇದ್ರಿ? ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ತರ, ಅಮ್ಮ ಅವ್ರ ಅಮ್ಮ ಎಲ್ಲ ಕ್ಲೋಸ್ ಆಗಿದ್ರು, ಹಂಗಾಗಿ ಲವ್ ಆಯ್ತು. ಕುಮಾರ್ ಅವರು ಮುಂಚೆಯಿಂದ ವ್ಯವಸಾಯನೇ ಮಾಡ್ತಿದ್ರ ಅಥವಾ ಬೇರೆ? ಇಲ್ಲ ಸರ್, ಅವರು ಡಿಗ್ರಿ ಮಾಡಿ ಫೈನಾನ್ಸ್ ಮಾಡಿದ್ರು. ಫೈನಾನ್ಸ್ ಮಾಡಿ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅದಾದ್ಮೇಲೆ ವ್ಯವಸಾಯಕ್ಕೆ, ಅಂದ್ರೆ ಫಸ್ಟಿಂದನೂ ಅವರು ವ್ಯವಸಾಯ ಮಾಡ್ತಾ ಇದ್ರು. ಅವರು ಸ್ವಲ್ಪ ಪೂರ್ ಆಗಿದ್ರು, ಹಂಗಾಗಿ ಅವ್ರು ಅವಾಗ್ಲಿಂದನೂ ವ್ಯವಸಾಯನೇ ಮಾಡ್ತಿದ್ರು. ಅದ್ರ ಜೊತೆಗೆ ಡಿಗ್ರಿ ಮಾಡಿಕೊಂಡು ಕಷ್ಟಪಟ್ಟು ಡಿಗ್ರಿ ಮಾಡಿ ಅದ್ರ ಜೊತೆಗೆ ಒಂದು ಫೈನಾನ್ಸ್ ಮಾಡಿ ಹಿಂಗೆ ಬೆಳ್ಕೊಂಡು ಬಂದರು. ಆಮೇಲೆ ಮತ್ತೆ ವ್ಯವಸಾಯಕ್ಕೆ ಬಂದರು. ಈಗ ನಿಮಗೆ ಹೇಗೆ ಅನ್ಸುತ್ತೆ ವ್ಯವಸಾಯ? ಅಂದರೆ ಕಷ್ಟ ಇದೆ, ಅದ್ರ ಜೊತೆ ಖುಷಿನೂ ಇದೆ, ಮಾಡಬೇಕಲ್ಲ. ಜಮೀನು ಎಷ್ಟಿದೆ ಈಗ ಸರ್? 6.5 ಎಕರೆ ಇದೆ. ಏನೇನು ಬೆಳೆ ಬೆಳಿತೀರಿ ತಾರಾ ಅವರೇ? ಭತ್ತ, ಅರಿಶಿನ ಬೆಳೀತಾ ಇದ್ವಿ, ಈಗ ಸ್ವಲ್ಪ ಕಮ್ಮಿ ಮಾಡಿದ್ವಿ. ಯಾಕಂದ್ರೆ ಮಕ್ಕಳೆಲ್ಲ ಓದಕ್ಕೆ ಹೋದ್ಮೇಲೆ ಕೆಲಸ ನಾವು ಇಬ್ಬರೇ ಮಾಡಬೇಕಾದ್ರಿಂದ ಭತ್ತ ಒಂದು ಬೆಳೀತಾ ಇದ್ದೀವಿ. ಪ್ರಧಾನವಾಗಿ ಭತ್ತ. ಭತ್ತ ಅಂದರೆ ನಿಮ್ಮ ಜಮೀನು ಪೂರ್ತಿ ಭತ್ತನೇ ಬೆಳೆಯಲ್ಲ? ಹಾಂ, ಭತ್ತನೇ ಬೆಳಿತೀವಿ. ಬೇರೆ ಇನ್ನೇನು ಬೆಳೆಯಲ್ಲ? ಸ್ವಲ್ಪ ತೆಂಗು ಹಾಕಿದ್ದೀವಿ, ತೆಂಗು. ಮತ್ತೆ ನಿಮ್ಮ ಅಡುಗೆ ಮನೆಗೆ ಬೇಕಾದಂತಹ ತರಕಾರಿಗಳು ಸೊಪ್ಪುಗಳು? ತರಕಾರಿಗಳು ಸೊಪ್ಪುಗಳು ಫಸ್ಟ್ ಎಲ್ಲ ತುಂಬ ಬೆಳೀತಾ ಇದ್ವಿ ಸರ್, ನಾವು ಪ್ರತಿಯೊಂದು ತರಕಾರಿನೂ ಬೆಳೀತಾ ಇದ್ವಿ. ಇವಾಗ ಅಂದರೆ ಸ್ವಲ್ಪ ಅದೇ ಅವ್ರಿಗೂ ಆರೋಗ್ಯ ಸ್ವಲ್ಪ ಇದಾಯಿತು, ಹಾಗಾಗಿ ತರಕಾರಿ ಸೊಪ್ಪು ಕಮ್ಮಿ ಇದೆ ಭತ್ತಕ್ಕೆ. ಮತ್ತೆ ಈಗೆಲ್ಲ ಮಕ್ಕಳಿಗೆಲ್ಲ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ, ಹಂಗಾಗಿ ಅವರೂ ಈಗೆಲ್ಲ ಮತ್ತೆ ಶುರು ಮಾಡೋಣ, ಬೋರ್ ಹಾಕ್ಸ್ಕೊಂಡು ತರಕಾರಿ ಬೆಳೆಯೋಣ, ಮತ್ತೆ ಫಾರ್ಮ್ ಮಾಡೋಣ ಅನ್ನೋ ಒಂದು ಪ್ಲಾನಲ್ಲಿ ಇದ್ದೀವಿ. ಜಮೀನಲ್ಲೇ ಮಾಡೋಣ ಅಂತ, ಮನೆ ಮಾಡ್ಕೊಂಡಿರೋಣ ಅಂತ. ಅಲ್ವೇ, ಮಕ್ಕಳಿಗೆ ಯಾಕೆ ಇತ್ತೀಚೆಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿರೋದು ವ್ಯವಸಾಯದ ಬಗ್ಗೆ? ಎಲ್ಲ ಕಂಪ್ಯೂಟರ್ ಮುಂದೆ ಕೂತು ಕೂತು ಅವ್ರಿಗೂ ಬೋರ್ ಆಗಿದೆ ಅನ್ಸುತ್ತೆ, ಹಾಗಾಗಿ ಎಲ್ಲ ಈಗ ತುಂಬಾ ಇಂಟ್ರೆಸ್ಟ್ ಆಗಿದ್ದಾರೆ. ಖಂಡಿತ ಸರ್, ಖಂಡಿತ. ಈಗ ವ್ಯವಸಾಯದ ಹಿನ್ನೆಲೆನೆ ಗೊತ್ತಿಲ್ಲದಲೆ ಒಬ್ಬ ರೈತನ ಮದುವೆ ಆದ್ರಿ. ಹೌದು. ಅವರು ಏಳು ಬೀಳುಗಳನ್ನ ಕಂಡ್ರು, ಈಗ ವ್ಯವಸಾಯ ಮಾಡ್ತಾ ಇದ್ದೀರಿ ಅಲ್ವೇ? ಮನೆಯಲ್ಲಿ ಏನಾದ್ರು ದನ ಕರುಗಳು ಸಾಕೊಂಡಿದ್ದೀರಿ? ಸರ್, ಇತ್ತು, ಒಂದು 10 ಹಸುನೇ ಇಟ್ಕೊಂಡಿದ್ದೆ ನಾನು. ಹಂಗೆ ಮಕ್ಕಳಿಗೆ ಸ್ವಲ್ಪ PG ಅಡ್ಜಸ್ಟ್ ಆಗಲಿಲ್ಲ ಅಂದ್ಬಿಟ್ಟು ಬೆಂಗಳೂರು ಶಿಫ್ಟ್ ಆದೆ. ಒಂದು 6 ವರ್ಷ ಶಿಫ್ಟ್ ಆದ್ವಿ, ಆ ಟೈಮಲ್ಲಿ ಗ್ಯಾಪ್ ಆಯಿತು, ನೋಡ್ಕೊಳ್ಳೋರಿಲ್ಲ ಅಂತ ಬಿಟ್ವಿ. ಈಗ ಮತ್ತೆ ಅದು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಮಾಡ್ತೀವಿ, ಅಂದ್ಕೊಳ್ಳೋದೇನಿಲ್ಲ, ಖಂಡಿತ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ವ್ಯವಸಾಯ ಮಾಡಬೇಕು ಅಂದರೆ ದನಗಳಿರಲೇ, ದನ ಇರಲೇಬೇಕು. ಹೌದು. ನಿಜ. ಮತ್ತೆ ಹಾಲ್ಗೆಲ್ಲ ನಾವು ಹೊರಗಡೆ ತರೋದ್ಕಿನ್ನ ಪ್ಯಾಕೆಟ್ ಹಾಲು ಕುಡಿಯೋಕ್ಕಿನ್ನ ಮನೆ ಹಾಲು ಕುಡಿದ್ರೆ ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ನಮ್ಗೆ ಅವಾಗ್ಲಿಂದ ಚಿಕ್ಕರಿಂದ ಎಮ್ಮೆ ಹಾಲು ಕುಡಿದು ಬೆಳೆದು ಆಮೇಲೆ ಮನೆ ಹಸು ಇತ್ತು, ಆಮೇಲೆ ಈಗ ಮತ್ತೆ ನಾವು ಹೊಸದು ಹೊರಗಡೆ ತಗೋಬೇಕು ಅಂದ್ರೆ ಹಿಂಸೆ ಆಗ್ತಾ ಇದೆ, ಹಂಗಾಗಿ ಹಸು ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶ ಇದೆ. ಎಷ್ಟು ಜನ ಮಕ್ಕಳು ತಾರ ಅವ್ರೆ? ನನ್ಗೆ 4 ಜನ, ಇಬ್ರು ಹೆಣ್ಮಕ್ಳು ಇಬ್ರು ಗಂಡು ಮಕ್ಳು. ಪರವಾಗಿಲ್ಲ. ಏನ್ ಮಾಡ್ತಾರೆ ಮಕ್ಕಳು? ಇಬ್ರು ಹೆಣ್ಮಕ್ಳು ಇಂಜಿನಿಯರ್ ಮುಗಿಸಿ ಮದ್ವೆ ಮಾಡಿದೀವಿ. ಮಗ MBA ಮುಗಿಸಿ ಅವನು ಒರಕಲ್ ಅನ್ನೋ ಒಂದು ಇಂಟರ್ನ್ಯಾಷನಲ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾನೆ. ಚಿಕ್ಕ ಮಗ ಸ್ವಲ್ಪ ಬಾಕ್ಸಿಂಗು, ಕರಾಟೆ, ವುಶು, ಕಟಾರಿ ಈ ತರ ಒಂದು ಇದು ಕೇಳಿದಾನೆ. ನಿಮ್ ಕುಮಾರ್ ಅವರು ಕುಸ್ತಿ ಚೆನ್ನಾಗಿ ಆಡ್ತಾರೆ? ಗದ್ದೆಲ್ ಆಡ್ತಾರೆ ಸರ್. ಗದ್ದೆಲ್ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಈಗ ಸ್ವಲ್ಪ ಆರೋಗ್ಯ ಇದಾಗದಿಂದ ಸ್ವಲ್ಪ ಕಮ್ಮಿ. ಅಲ್ಲ, ಚಿಕ್ಕ ಮಗಂಗೆ ಆ ಇನ್ಫ್ಲೂಯೆನ್ಸ್ ಬರಕ್ಕೆ ಯಾರ ಕಾರಣ ಅಂತ ಗೊತ್ತಿಲ್ಲ ಸರ್. ಒಟ್ಟು ಅವನು ಆ ಒಂದು ಇದಕ್ಕೆ ಫೀಲ್ಡ್ಗೆ ಇಳ್ದ. ಕಟಾರಿ, ಈಗ ಕಟಾರಿ ಕಲಿತಾ ಇದ್ದಾನೆ, ಊಶೋ, ಬಾಕ್ಸಿಂಗ್, ನ್ಯಾಷನಲ್ ಲೆವೆಲ್ ವರೆಗೂ ಹೋಗಿದ್ದಾನೆ. ಪರವಾಗಿಲ್ಲಮ್ಮ. ಅಲ್ಲ, ನೀವೇನಾದರೂ ಅವನಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರೆ? ಆತರ ಏನಿಲ್ಲ. ಆತರ ಏನಿಲ್ಲ ಸರ್. ಓಕೆ ಕುಮಾರ್ ಸರ್, ನಮಸ್ತೆ. ನಮಸ್ತೆ ಸರ್, ನಾನು ಕುಮಾರ್ ಅಂತೇಳಿ. ನಾನು ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ಸ್. ಏನು ಓದಿದ್ರಿ ಸರ್? 83-86 ನಾನು ಬನ್ಮೈಸಲ್ಲಿ ಡಿಗ್ರಿ ಮಾಡಿದೆ. KSO ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಸ್ಟರ್ ಡಿಗ್ರಿ ಮಾಡಿದೆ. ಇವೆಲ್ಲ ಮಾಡಿ ನಾನು ಅನೇಕ ಕಡೆ ಉದ್ಯೋಗ ಹುಡುಕಕ್ಕೆ ಹೋಗಿ ಉದ್ಯೋಗ ನನಗೆ ಸಿಗದೇ ನಾನು ಕಡೆಗೆ ಕೃಷಿನೇ ಆಯ್ಕೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಬಂದೆ. ನಮ್ಮ ತಂದೆ ಒಬ್ಬರು ಮಾಜಿ ಯೋಧರು, 1939-1949 ದೇಶ ಸೇವೆ ಸಲ್ಲಿಸಿದಂಥ ಒಂದು ಯೋಧನ ಮಗ ನಾನು. ಸೈನಿಕರ ಮಗ ನಾನು. ದೇಶಕ್ಕಾಗಿ ಅವರು ಭಾಳ ತ್ಯಾಗ ಮಾಡಿದ್ದಾರೆ. ಆ ಕಾಲದಲ್ಲಿ ತುಂಬಾನೇ ಒತ್ತಡ ಇತ್ತು. ಆದರೂ ನಾನು ಡಿಗ್ರಿ ಅನ್ನೋದು ಒಂದು ಮುಗಿಸಿ ಅವರು ಜೈ ಜವಾನ್ ನೀವು ಜೈ ಕಿಸಾನ್, ಅವರು ನಮ್ಮ ತಂದೆಯವರು ಜೈ ಜವಾನ್ ನಾನು ಜೈ ಕಿಸಾನ್. ಆಯಿತು ಸರ್. ಈ ಒಂದು ಇದರಲ್ಲಿ ನನಗೆ ತುಂಬ ಈ ರೈತ ಕೃಷಿಕನಾಗಿ ಭಾಳನೇ ನನಗೆ ತೃಪ್ತಿ ಕೊಡ್ತಾ ಇದೆ ನನಗೆ. ಯಾಕೆಂದರೆ ಇದು ನಿತ್ಯ ಸಂಜೀವಿನಿ ಅನ್ನೋದೊಂದು ನನಗೆ ಇದರಲ್ಲಿ ಕಾಣ್ತಾ ಇದೆ ನನಗೆ. ಭಾಳ ಚಿಕ್ಕ ವಯಸ್ಸಲ್ಲೇ ಲವ್ ಮಾಡಿಬಿಟ್ಟಿದ್ದೀರಿ? ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ ನಾನು ಒಂದು ಅವಳು ಒಂದು ಏನೋ ಒಂದು 6-7 ಕ್ಲಾಸ್ ಓದ್ತಿಲ್ದೆ ನಾನು. ನಾನು ಆಗಲೇ ಡಿಗ್ರಿ ಓದ್ತಿದ್ದೆ. ಆಗಲೇ ಅವಳ ಮೇಲೆ ತುಂಬ ನನಗೆ ಇಷ್ಟ ಆಗ್ತಿತ್ತು. ಅವರಮ್ಮ ನಮ್ಮಮ್ಮ ಭಾಳ ಅಚ್ಚುಮೆಚ್ಚಿನ ಸ್ನೇಹಿತರುಗಳಿಬ್ಬರುವೆ. ಓಕೆ. ಸೊ ಆ ಇದರಿಂದ ನಮ್ಮ ಇಬ್ಬರ ಮುಂದೆ ಇದು ನಡ್ಕೊಂಡು ಹೋಗ್ತು. ನಡ್ಕೊಂಡೋದ್ಮೇಲೆ ಅವಳನ್ನು ಕೇಳಿದೆ ನಾನು, ಏನು ಮದುವೆ ಮಾಡ್ಕೊಳ್ಳೋ ವಿಷಯ ಮುಂದೆ ಬರುತ್ತಾ ಹೆಂಗೆ ಅಂತ. ನೀವೇ ಪ್ರಪೋಸ್ ಮಾಡಿದ್ರಿ? ಹಾಂ, ಮಾಡ್ಕೊಳ್ಳೋಣ. ಇವಳು ಸಿನಿಮಾ ರೀತಿ ಮಾಡಿದ್ರ? ಇಲ್ಲಿ ಸಿನಿಮಾ ರೀತಿ ಏನು ಮಾಡಲಿಲ್ಲ, ಮಾಮೂಲಿ ರೈತನ ರೀತಿ ಮಾಡಿದ್ವು. ಆವಾಗ ಆಯಿತು ಒಪ್ಕೊಂಡು ಮಾಡೋಕ್ಕೆ. ಅವ್ರ ಮನೇಲಿ ಒಪ್ಕೊಂಡ್ರು, ನಮ್ಮ ಮನೇಲಿ ಒಪ್ಕೊಂಡ್ರು. ಯಾವುದೇ ಅಬ್ಜೆಕ್ಷನ್ ನನ್ನ ಅವರ ಮಧ್ಯೆ ಯಾವುದೂ ಇರಲಿಲ್ಲ. ಅವ್ರ ಅಮ್ಮ ನಮ್ಮ ಅಮ್ಮನ ಮಧ್ಯೆ ಯಾವುದೂ ಇರಲಿಲ್ಲ ನೋಡಿದ್ರೆ. ಆಯಿತು, ಆ ಪ್ರೀತಿ ವಿಶ್ವಾಸ ಈಗಲೂ ಕ್ಷಣ ಕಾಲದಲ್ಲಿ ಈಗಲೂ ನಾವು ಮುಂದುವರ್ಕೊಂಡು ಹೋಗ್ತಾ ಇದೆ. ಸಂತೋಷ. ಈಗ ತಮ್ಮ ಹತ್ರ ಇರೋ ಜಮೀನು ಎಷ್ಟು? ನಮಗೆ ಒಂದು 5 ಎಕರೆ ಸಹ ಇದೆ. 6 ಎಕರೆ ಜಮೀನು, ಒಂದು 5 ವರ. ನೀರಾವರಿ ಆಶ್ರಯನ ಸರ್? ನೀರಾವರಿ ಆಶ್ರಯದಲ್ಲೇ ಒಂದು 5 ಎಕರೆ ಇದೆ. ಅದರಲ್ಲಿ ನಮ್ಮ ತಾಯಿ ಕಡೆಯಿಂದ ಬಂದಿರೋದು ಒಂದು 13 ಕುಂಟೆ ಹೊಲ ಇದೆ. ಅದ್ಬಿಟ್ರೆ ನೀರಾವರಿ ಆಶ್ರಯತಾವೆ ಇದೆ. ನೀರಂದ್ರೆ ಯಾವ ನೀರು? ಅದು ಕಾವೇರಿ. ಕಾವೇರಿ, ಕಾವೇರಿ ನೀರು ಚಾಮರಾಜ ಎಡದಂಡೆನಲ್ಲ ಇದೆ. ವರ್ಷ ಪೂರ್ತಿ ಸಿಗುತ್ತಾ ನೀರು? ಇಲ್ಲ ಸರ್, 6 ತಿಂಗಳು ಮಾತ್ರ, ಒಂದು 4 ತಿಂಗಳು ಸಿಗುತ್ತೆ ನಮಗೆ. ಜುಲೈನಿಂದ ಡಿಸೆಂಬರ್ ಜನವರಿವರೆಗೂ ಮಾತ್ರ ಸಿಗುವಂಥದ್ದು. ಅದು ಏನಂದ್ರೆ ಈ ನಮಗೆ ಈ ತಮಿಳ್ನಾಡು ಒತ್ತಡದಿಂದ ಈ ನೀರು ಒಂದು ಕ್ರಾಪ್ ಮಾತ್ರ ಅವಕಾಶ ಇದೆ, ಎರಡನೇ ಕ್ರಾಪ್ಗೆ ನಮ್ಗೆ ಅವಕಾಶ ಇಲ್ಲ. ಸೊ ಒಂದು ಕ್ರಾಪಲ್ಲಿ ಭಾಳ ಒಂದು ಮಾಡೋವಂಥ ವ್ಯವಸಾಯನ ಭಾಳ ಅಚ್ಚುಕಟ್ಟಾಗಿ ಭಾಳ ಹೆಮ್ಮೆಯಿಂದ ಭಾಳ ಖುಷಿಯಾಗಿ ಸಮೃದ್ಧಿಯಾಗಿ ಮಾಡುವಂಥ ಹೊಸತನದಲ್ಲಿ ಮಾಡುವಂಥ ಕೆಲಸ ಪ್ರತಿ ವರ್ಷವೂ ಪ್ರಯತ್ನ ಮಾಡ್ತಾನೆ. ಎಷ್ಟು ವರ್ಷದಿಂದ ಭತ್ತ ಬೆಳೀತಾ ಇದ್ರಿ ಕುಮಾರ್? ಸರ್, ನಾನು ನನ್ನ ಬುದ್ಧಿ ತಿಳಿದಾಗ್ಲಿಂದನು ಹೆಚ್ಚು ನಮ್ಮ ತಂದೆ ನನಗೆ 6ನೇ ವಯಸ್ಸಿಂದ ಕೃಷಿಗೆ ತೊಡಗಿಸ್ತೋ ಅಂತವ್ರು ನಮ್ಮ ತಂದೆ ನಾನು. ನನಗೆ ಆಗ ಕೃಷಿಗೆ ಅಷ್ಟಿರಲಿಲ್ಲ ನನಗೆ, ಆದ್ರೂ ಇದು ಕಲಿಸುವಂಥ ಪ್ರಯತ್ನ ನಮ್ಮ ತಂದೆ ತುಂಬಾ ಮಾಡಿದ್ರು ನನಗೆ. ನಮ್ಮ ತಂದೆ ತಾಯಿ ಇಬ್ಬರೂ ಭಾಳ ಅದಕ್ಕೆ ಹೊತ್ತು ಕೊಟ್ಟರು ನಮಗೆ. ಅವಾಗ ಏನಾಗ್ತಿತ್ತು ಅಂದರೆ ಜೀವನ ನಿರ್ಣಯ ಮಾಡೋದೆ ನಿರ್ವಹಣೆ ಮಾಡೋದೆ ತುಂಬ ಕಷ್ಟ ಇತ್ತು ಸರ್ ನಮಗೆ. ಊಟಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾನೆ ಅವಾಗ. ನಮ್ಮ ಮನೇಲಿ ಏನಂಥದ್ದೇನು ಇರಲಿಲ್ಲ ನಮ್ಗೆ. ಆಗ ಊಟ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಕೂಲಿ ಮಾಡ್ತಾ ಇದ್ದಾರೆ ಅವಾಗ. ಆ ಕೂಲಿ ಮಾಡಿ ತಂದಿದ್ದನ್ನು ನಾವು ಅದನ್ನು ನಮ್ಮ ಮನೆ ಜನ ಎಲ್ಲ ಮಾಡುವಂಥ ಕೆಲಸ ಮಾಡ್ತಾಯಿದ್ದು. ಅನ್ನ ಅಂದರೆ ನಾವು ಹಬ್ಬ ಹರಿದಿನಗಳಲ್ಲೇ ಮಾಡುವಂಥ ಊಟ ಮಾಡುವಂಥ ಕೆಲಸ ನಮಗೆ ಲೈಫಲ್ಲಿ ಇವತ್ತು ಕಣ್ಣ ಮುಂದೆ ನಿಂತಿದೆ ಸರ್ ನನಗೆ. ಅದು ಅದಕ್ಕೋಸ್ಕರ ಭತ್ತ ಬೆಳೀತಾ ಇದ್ದೆ. ಅದಕ್ಕೋಸ್ಕರ ನಾನು ರೈತ ಸಂಜೀವಿನಿಯಾಗಿ ಅಟ್ಲೀಸ್ಟ್ ನನ್ನಿಂದ 100 ಜನಕ್ಕೆ ಒಂದು ಅನ್ನದಾನ ಆದಂಗೆ ಆಗುತ್ತೆ, ಹಸುವು ನೀಗಿಸ್ದಂಗೆ ಆಗುತ್ತೆ. ಆಮೇಲೆ ಮಾದರಿ ರೈತರಾಗಿ ನಮ್ಮನ್ನು ನೋಡಿ ಬೇರೆ ರೈತರು ಅವರು ಇವತ್ತು ರೈತ ಕೃಷಿಕ ಅನ್ನೋದೇ ರೈತ ಅನ್ನೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಲೈಫ್ ಆಗಿದೆ ಸರ್. ಇವತ್ತು ಬದುಕಟ್ಕೊಳ್ಳೋದೇ ಬಷ್ಟ ಕಷ್ಟ ಆಗಿದೆ ಇವತ್ತು ರೈತ. ಆ ಬದುಕಿಗೆ ಒಂದು ಅರ್ಥ ಕೊಡಬೇಕು ಅನ್ನೋದಕ್ಕೆ ನಾವು ಹೊಸತನದಲ್ಲಿ ಏನಾದ್ರು ಮಾಡಿ ರೈತನಿಗೆ ತೋರಿಸ್ಬೇಕನ್ನೋ ಉದ್ದೇಶವಾಗಿ ನಾನು ಕೃಷಿಗೆ ಇಳಿಯುವಂಥ ಕೆಲಸ ಮಾಡ್ತೇನೆ ಸರ್. ನಾನು ಕೃಷಿಗೆ ಎಲ್ಲ ಈಗ ಭತ್ತನೇ ಬೆಳೀತಾ ಇದ್ದೀರಲ್ವಾ ನೀವು? ಹೌದು ಸರ್, ಬಹಳ ವರ್ಷಗಳಿಂದ. ಬಹಳ ವರ್ಷದಿಂದ ಭತ್ತನೇ ಬೆಳೀತಾ. ಹಿಂದೆ ಯಾವ ರೀತಿ ಭತ್ತ ಬೆಳೀತಾ ಇದ್ದೀರ ಸರ್? ಹಿಂದೆ ಬೆಳೀತಿದ್ದು ಭತ್ತದಲ್ಲಿ ಹಿಂದೆ ನಮ್ಮ ಈಗ ನಮ್ಮ ತಂದೆ ಕಾಲದಲ್ಲೆಲ್ಲ ಅಂತ ಈ ರಾಸಾಯನಿಕ ಗೊಬ್ಬರಗಳನ್ನು ಅತಿ ಹೆಚ್ಚಾಗಿ ಬಳಸೋದು ಇಲ್ಲ, ಬಹಳ ಕಡಿಮೆ ಇತ್ತು ಸರ್ ತುಂಬ. ಅವಾಗ ಹಸಿರೆಲೆ ಗೊಬ್ಬರ ಮಾಡೋದು, ಈ ದನಗಳಲ್ಲಿ ಉಳುಮೆ ಮಾಡೋದು, ಈ ಥರ ಮಾಡೋದು. ಆಮೇಲೆ ಅವಾಗಿದ್ದಿದ್ದು ರತನ್ ಚೂಡಿ, ರಾಜಭೋಗ, ಬಿಯಂತ್ರಿ, ಜೇನುಗೂಡು ಅಂತ ಭತ್ತಗಳು ಬಿಟ್ಟರೆ ದಪ್ಪತ್ತ ಅಂತ ಒಂದು ಒಂದೂವರ್ ಭತ್ತ ಅಂತ ಹೇಳಿ ಬರ್ತಾ ಇತ್ತು ಸರ್ ಅದು. ಅದು ಈಗ 64 ಅಂತ, IR 64 ಆಗಿದೆ, ಬಟ್ ದಪ್ಪ ಅಂತ ಬರುತ್ತೆ. ಬೆಳವಣಿಗೆ ಹೆಚ್ಚು ಕಮ್ಮಿ ಒಂದು 3-3.5 ಅಡಿ ಮೇಲೆ ಬರ್ತಾ ಇತ್ತು ಅದು. ಅದರಲ್ಲಿ ಜೇನುಗೂಡು ಅನ್ನೋದು ತುಂಬ ಸಣ್ಣವಾದ, ಏನು ಸೋನಾಮಸರಿ ಅಂತ ಅದು ಜೇನುಗೂಡು ಅನ್ನೋ ಭತ್ತ ಇರ್ತಾ ಇತ್ತು. ಆದರೆ ರಾಜಭೋಗ, ಬಿಳಿ ರಾಜಭೋಗ, ಕೆಂಪು ರಾಜಭೋಗ, ಕೆಂಪು ರಾಜಮಡಿ, ವೈಟ್ ರಾಜಮಡಿ ಅನ್ನೋದು ಆ ಕಾಲದಿಂದನೂ ಇತ್ತು ಸರ್. ಅವೆಲ್ಲ 150-60 ದಿನಕ್ಕೆ ಬೆಳೆಯುವಂಥ ಕ್ರಾಪ್ಗಳು, ಅವೆಲ್ಲ ಅರ್ಜೆಂಟಾಗಿ ಬರುವಂಥದ್ದಲ್ಲ. ಆಮೇಲೆ ಭಾಳ ಪ್ರೋಟೀನ್ ಇರುವಂಥದ್ದು ಮತ್ತು ಒಳ್ಳೆಯ ಮನುಷ್ಯನಿಗೆ ಆರೋಗ್ಯಕರವಾದ ಒಂದು ಇರುವಂಥ ಉತ್ಪನ್ನವಾದ ಬೆಳೆಗಳು. ಈಗ ಅವೆಲ್ಲ ಮಾಯಾಗಿ ಕೇವಲ 100-140 ದಿವಸ 130 ದಿವಸದೊಳಗೆ ಬರುವಂಥ ಬೆಳೆಗಳು ಅಧಿಕವಾಗಿ ಅತಿ ಹೆಚ್ಚು ಕಂಪನಿಗಳು ಉಟ್ಕೊಂಡಿದ್ದಾವೆ ಇವತ್ತಿನದಲ್ಲಿ. ಇದರಲ್ಲಿ ರೈತ ಶೋಷಣೆಗೆ ಒಳಗಾಗ್ತಾ ಇದ್ದಾನೆ, ಆಮೇಲೆ ಅವನಿಗೆ ನಿಖರವಾದ ಒಂದು ಆದಾಯ ಸಿಗ್ತಾ ಇಲ್ಲ ಸರ್ ಇದರಲ್ಲಿ. ಅದು ಸಾಕಷ್ಟು ಎಲ್ಲ ರೈತರಿಗೂ ತಿಳಿದಿದೆ ಅದು ಇವತ್ತು. ಅಲ್ಲ ಕುಮಾರ್ ಅವರೇ, ನೀವು ಹಿಂದೆಲ್ಲ ಸ್ಥಳೀಯ ತಳಿಗಳನ್ನು ಬೆಳೀತಾ ಇದ್ರ? ಹೌದು ಸರ್. ಯಾವ ರೀತಿ ಬೆಳೀತಾ ಇದ್ರಿ ಸರ್? ಅದನ್ನು ಬೆಳೆಯೋದಕ್ಕೆ ಮೊದಲು ನಿರ್ವಹಣೆ ಮಾಡೋದು ಏನಾಗ್ತಿತ್ತು, ಮನೆ ಜನನ ಎಲ್ಲ ಸ್ವತಃವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾಗ ನಾವು. ಆಗ ಕೂಲಿ ಕಾರ್ಮಿಕರು ಬೇಕಾಷ್ಟು ಸಿಕ್ಕಿದ್ರು, ಆ ಕೂಲಿ ಕೊಡೋಕೆ ಮಾಡಿಸೋಷ್ಟು ಮನೇಲಿ ವ್ಯವಸ್ಥಿತ ಇರಲಿಲ್ಲ ಆ ಕಾಲದಲ್ಲಿ. ನಮ್ಮನೆ ಕೆಲಸ ನಾವೇ ಮಾಡಬೇಕು. ಈಗ ಒಂದು 1/2 ಎಕರೆ 1 ಎಕರೆ ಇದ್ದರೆ ನಾವೇ 4 ಜನ ಇದ್ದರೆ ನಾಟಿ ಮಾಡ್ಕೋಬೇಕು, ನಾವೇ ಕೂಲಿ ಮಾಡ್ಕೋಬೇಕು, ನಾವೇ ಎಲ್ಲ ಕಟ್ಟು ಹೊರೆ ಹಾಕೋಬೇಕು, ಅಷ್ಟೊಂದು ದುಡ್ಡು ಕೊಡೋಕೆ ಯೋಗ್ಯತೆ. ಯಾವ ರೀತಿ ಭೂಮಿ ಸಿದ್ಧತೆ ಸರ್? ಭೂಮಿ ಸಿದ್ಧತೆ ಮಾಡ್ತಾ ಇದ್ದಿದ್ದು ಪ್ರಥಮವಾಗಿ ಅಗ್ಗೆ ಗದ್ದೆ ರೆಡಿ ಮಾಡ್ಕೊಳ್ಳೋವಂಥದ್ದು, ಹಸಿರೆಲೆ ಗೊಬ್ಬರನ ಭೂಮಿಗೆ ಹಾಕಿ ಗದ್ದೆಗಳಿಗೆಲ್ಲ ಬೆಳ್ಕೊಳ್ಳೋವಂಥದ್ದು, ಜೊತೆಗೆ ಅಗ್ಗೆ ಗದ್ದೆ ಸಿದ್ಧತೆ ಮಾಡಿಕೊಂಡು ಆ ಭತ್ತನ ಒಟ್ಲಾಕ್ತಂಥ ಕೆಲಸನ ಮೊದಲು ಮಾಡ್ತಾ ಇದ್ದೆ. ಬೀಜ ನೀವೇ ಇಟ್ಕೊಂಡಿದ್ದೀರಾ? ಬೀಜ ನಾವೇ ಇಟ್ಕೊಂಡು, ಅವಾಗೆಲ್ಲ ಹೊರಗಡೆ ಬೀಜ ಸಿಗ್ತಿರ್ಲಿಲ್ಲ ಸರ್. ಯಾವ್ದು ಅಂಗಡಿಗಳಲ್ಲಿ ಯಾವ್ದು ಇದರಿಂದ ಬೀಜ ತರುವಂತ ಕೆಲಸ ಇರ್ತಿತ್ತಿಲ್ಲ. ಯಾರ್ದಾರ ಬೆಳೆದಿರೋರು ಮನೆಗಳಲ್ಲಿ ಇದ್ರೆ ಅದನ್ನು ತಗೊಂಬಂದು ಶುದ್ಧ ಮಾಡಿ ಹಾಕುವಂಥದ್ದು, ಇಲ್ಲಾಂದ್ರೆ ನಾವೇ ಸಂಸ್ಕರಣೆ ಮಾಡಿ ಮನೇಲಿ ಇಟ್ಕೊಳ್ಳುವಂತ ಕೆಲಸ ಮೊದಲಿಂದ ಮಾಡ್ತಾ ಇದ್ದೆ ಸರ್. ನಾವು ಬೀಜೋಪಚಾರ ಅಂತ ಏನಾದ್ರು ಮಾಡ್ತಿದ್ವಿ? ಅವಾಗ ಬೀಜೋಪಚಾರ ಅನ್ನೋದೇನು ಮಾಡ್ತಿರ್ಲಿಲ್ಲ ಸರ್. ನಾವಾಗ ಅವಾಗ ಬೀಜೋಪಚಾರದ ಬಗ್ಗೆ ಅದರ ಅಷ್ಟು ಅರಿವಿರಲಿಲ್ಲ. ಆಗ ಆ ಬೀಜೋಪಚಾರ ಏನು ಮಾಡ್ತಿರ್ಲಿಲ್ಲ, ಮಾಮೂಲಿ ಏನು ಸಿಗ್ತಾ ಇತ್ತು ರೈತರಿಂದ ಆ ಬೀಜನ ಅದನ್ನು ತೊಗೊಂಬಂದು ನಾವು ಅದನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಮಾಡೋ ಹಾಕುವಂಥದ್ದನ್ನು ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ಕೆಳಗಡೆ ಅವಾಗ ಏನಾಗ್ತಿದ್ದೋ ಯಾವುದೇ ಫರ್ಟಿಲೈಸರ್ನ ಅದಕ್ಕೆ ಕೊಡ್ತಿರ್ಲಿಲ್ಲ ಸರ್. ಬರೀ ಮನೆಯಲ್ಲಿರುವಂಥ ಏನು ದನಗಳ ಗೊಬ್ಬರ ಇದೆ ಅದನ್ನು ಮಾತ್ರ ಹಾಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾಗ ಭೂಮಿಗೆ ಫರ್ಟಿಲೈಸರ್ ಹಾಕಿ ಸಸಿ ಮಡಿ ಮಾಡ್ತಿರ್ಲಿಲ್ಲ. ಆಗ ನನಗೂ ಚೆನ್ನಾಗಿ ಜ್ಞಾಪಕ ಇದೆ, ಉಳುಮೆ ಅಂತೂ ತುಂಬ ಮಾಡ್ತಿದ್ದೋ. ಒಂದು ಅಗ್ಗೆ ಗದ್ದೆನ ಉತ್ತು ರೆಡಿ ಮಾಡಬೇಕಂದ್ರೆ ಕನಿಷ್ಠ ಅಂದರೆ 2 ತಿಂಗಳು ಅದನ್ನು ಪ್ರಿಪ್ರೇಷನ್ ಮಾಡ್ತಾ ಇದ್ರು. ಆಗ ಉತ್ತು ಚೆನ್ನಾಗಿ ಬಿಸಿಲಲ್ಲಿ ಮಣ್ಣು ಕಾದು ಚೆನ್ನಾಗಿ ಒಣಗಿ ಒಂದು ಕಳೆ ಬರೆದಾಗೆ ಒಂದು ಇದು ಬರೆದಾಗೆ ದೇವರೆಲ್ಲ ರೆಡಿ ಮಾಡಿ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸ ಮಾಡ್ತಾ ಇದ್ದ. ಕಳೆ ಬರದ ಹಾಗೆ ಅನ್ನೋ ಪದ ಬಳಸಿದ್ರಲ್ಲ, ಅದು ಇತ್ತೀಚೆಗೆ ಭತ್ತದಲ್ಲಿ ಕಳೆ ಸಮಸ್ಯೆನೆ ಜಾಸ್ತಿ. ಹೌದು ಸರ್. ಈ ಕಳೆ ಬರದ ಹಾಗೆ ಭೂಮಿನ ಪಾಕ ಮಾಡಬೇಕು ಅಂತ ನಿಮ್ಮಂತ ರೈತರು ಹೇಳ್ತಾರೆ. ಹೌದು ಸರ್. ಆಗ ಕಳೆ ಬರುವುದಿಲ್ಲ ಭತ್ತದಲ್ಲಿ ಅಂತ. ಹೌದು. ಹೇಗೆ ಮಾಡ್ತಾ ಇದ್ರಿ ಸರ್? ಈಗ ಮೊದಲು ನಾವು ಕಳೆ ನಾಶಕ ಹಾಕಿದ್ರೆ, ನಾನು ನೋಡಿ ಸರ್, 2010 ನಾನು ಕಳೆ ನಾಶಕನ ಭೂಮಿಗೆ ತೋರಿಸೋದನ್ನ ನಿಲ್ಸಿದ್ದೀನಿ. ಇವತ್ತು ನಾನು ಮೊದಲೂ ಮಾಡ್ತಿರ್ಲಿಲ್ಲ, ನಾವು ಮಧ್ಯದಲ್ಲಿ ಸ್ವಲ್ಪ ಬಳಸುವಂತ ಕೆಲಸ ಆಗ್ತಿತ್ತು. 2010 ಕಳೆ ನಾಶಕ ಅನ್ನೋದನ್ನ 1-2 ವರ್ಷ ಬಳಸಿ ಅದನ್ನ ಮುಂದಕ್ಕೆ ಇವತ್ತರೆಗೂ ನನ್ನ ಭೂಮಿಲಿ ಯಾರು ಬೇಕಾದ್ರೆ ಕೃಷಿ ಇಲಾಖೆ ಇರ್ಬೋದು, ನನ್ನ ಸುತ್ತಮುತ್ತ ರೈತರು ಇರ್ಬೋದು, ಯಾರಿಗೆ ಆಗಲಿ ವಿಚಾರ ಮಾಡಿ ನೋಡಿದಾಗ ಅದರಲ್ಲಿ ಒಬ್ರು ಕಳೆ ನಾಶಕ ಅನ್ನೋದನ್ನ ಬಳಸ್ತಾನೆ ನಾನು ಇವತ್ತರೆಗೂ ಬೆಳೀತೇನೆ. ಒಂದು ಕಳೆನೂ ಬರ್ದಾನೆ ನಿರ್ವಹಣೆ ಇಟ್ಟಿದ್ದೀನಿ. ಯಾವ ರೀತಿ ಮಾಡ್ತೀರಾ ಸರ್? ಭೂಮಿನ ತುಂಬಾ ಚೆನ್ನಾಗಿ ಹದ ಮಾಡಿಸ್ತೀನಿ ಸರ್. ಉಳುಮೆ ಮಾಡೋದನ್ನ ತುಂಬಾ ಚೆನ್ನಾಗಿ ಮಾಡ್ತೀವಿ. ತುಂಬಾ ಚೆನ್ನಾಗಿ ಉಳುಮೆ ಮಾಡಿದಾಗ ಏನಾಗುತ್ತೆ, ಆ ಭೂಮಿಲಿ ಕೆಲವರು ಏನ್ ಮಾಡ್ತಾರೆ, ಒಂದು 1.5 ಅಡಿ ಉಳಿಯೋದು 1.75 ಅಡಿ ಉಳಿಯೋದು ಮಾಡ್ತಾರೆ ನೀಟಾಗಿ. ಇವಾಗ ಯಂತ್ರೋಪಕರಣಗಳ ಒಂದು ಸಹಾಯ ಇದೆ. ಈಗ ಯಂತ್ರೋಪಕರಣದಿಂದ ನಮ್ಮ ಯಾವ ಮಟ್ಟಕ್ಕೆ ಬೇಕಾದ್ರೆ ಭೂಮಿ ಉಳುಮೆ ಮಾಡ್ಬೋದು. ರೋಟ್ರಿ ಇದೆ, ಗೇಜ್ವಿಲ್ ಇದೆ, ಅದನ್ನೆಲ್ಲ ಉತ್ತು. ಈಗ ನಾವು ಬರೋದ್ರ ಬಗ್ಗೆ ಮಾತಾಡೋದು ಹೇಳ ಇಲ್ಲ, ನೀರ್ಗದ್ದೆ ಮಾಡೋದ್ರ ಬಗ್ಗೆ ಹೇಳ. ನೀರ್ಗದ್ದೆ ಮಾಡೋದೇ ಹೇಳಿ. ನೀರ್ಗದ್ದೆ ಮಾಡೋದ್ರಲ್ಲಿ ಇವಾಗ ಉಳುಬೇಕಾದ್ರೆ ಈಗ ಗೇಜ್ವಿಲ್ ಇದೆ ಮತ್ತೆ ರೋಟವೇಟರ್ ಇದೆ. ಸೊ ಏನಾಗುತ್ತೆ, ಒಂದು ಮೈ ಮಾಡೋ ಬದಲು 2 ಮೈ ರೋಟವೇಟರ್ ಬಳಸೋದ್ರಿಂದ ಏನಾಗುತ್ತೆ, ಅಥವಾ ಗೇಜ್ವಿಲ್ ಬಳಸೋದ್ರಿಂದ ಕಳೆಗಳೆಲ್ಲ ತುಂಬಾ ಚೆನ್ನಾಗಿ ಭೂಮಿಗೆ ಅದನ್ನ ಮರ್ಜ್ ಮಾಡುವಂಥ ಕೆಲಸ ಮಾಡುತ್ತೆ. ಅದು ಮಾಡಿದ್ಮೇಲೆ ಅದಕ್ಕೆ ಗದ್ದೆನ ತೇವ್ರನ್ನ ಇಮ್ಮಿಡಿಯೇಟ್ ಆಗಿ ನಾವು ನೀರನ್ನ ಅದಕ್ಕೆ ತುಂಬ ಕಟ್ಟುವಂತ ಕೆಲಸ ಮೊದಲು ಮಾಡಬೇಕು ಸರ್. ಬಸಿ ಮಾಡಬಾರ್ದು ನೀರನ್ನ. ಅದ್ರಲ್ಲಿ ನೀರು ಏನಾಗುತ್ತೆ, ಓಪನ್ ಆದಾಗ ಆ ಬೆಳಕು ಬೀಳಿದ ಕಡೆ ಏನಾಗುತ್ತೆ, ಕಳೆ ತಾನಾಗಿ ಮೇಲೆ ಹುಟ್ಟುಬಿಡುತ್ತೆ. ಅದು ಆ ಹುಟ್ಟದಂಗೆ ನಿರ್ವಹಣೆ ಮಾಡಿದಂಗೆ ಏನಾಗುತ್ತೆ, ಅದು ಹುಟ್ಟಿದ್ರು ಒಳಗೆ ಕೊಳ್ತೋಗುವಂತ ಕೆಲಸ ಮಾಡುತ್ತೆ ಅದು. ಆಮೇಲೆ ನಾಟಿ ಮಾಡೋ ಟೈಮಲ್ಲೂ ಅಷ್ಟೇ ಸರ್. ಬದುಕಟ್ಟು ಚೆನ್ನಾಗಿ ನೀರು ಒಂದು 10 ಡೇಸ್ ಆನ್ ಹಾಕ್ಬಿಟ್ರೆ ಕಂಪ್ಲೀಟ್ ಕಳೆ ಅನ್ನೋದು ನಿರ್ವಹಣೆ 70% ನಿರ್ವಹಣೆ ಆಗುತ್ತೆ. ನಾಟಿ ಮಾಡೋ ಟೈಮಲ್ಲೂ ನಾವು 2 ಮೈ ಉಳುಮೆ ಮಾಡಿಸಿ ನೀಟಾಗಿ ಕೆಸ ಹೆಸರು ಮಾಡಿ ಭೂಮಿನ ಹದ ಮಾಡಿ ನೀರು ಇವತ್ತೇ ನಾಟಿ ಮಾಡಾದ್ಮೇಲೆ ಒಂದು 24 hours 48 hours ಅಲ್ಲಿ ಭೂಮಿನ ನೀರು ಬಿಟ್ಟು ದೇವ್ರ ಮಟ್ಟಕ್ಕೆ ಅದ್ರ ಮೇಲೆ ಒಂದು 1/2 inch ನೀರು ನಿಲ್ಸುವಂತ ಕೆಲಸ ಮಾಡಿದ್ರೆ ಕಳೆ ಬರೋದನ್ನ 100% ಅವಾಯ್ಡ್ ಮಾಡಬಹುದು ಸರ್. ಅದನ್ನ ತಾರಾ ಅವರೇ ಜಮೀನ್ಗೆ ಹೋಗ್ತೀರಾ ನೀವು? ಖಂಡಿತ ಹೋಗ್ತೀನಿ ಸರ್. ಏನೇನ್ ಮಾಡ್ತೀರಿ ಕೆಲಸ? ಎಲ್ಲಾ ಕೆಲಸನೂ ಮಾಡ್ತೀವಿ. ಕಳೆ ಕೀಳೋದಿರ್ಬೋದು, ಇದ್ ಮಾಡೋದಿರ್ಬೋದು. ಕಳೆನೇ ಬರಲ್ಲ ಅಂತಾರಲ್ಲ ಯಜಮಾನ್? ಅಲ್ಲ, ಭತ್ತದಲ್ಲಿ ಮಧ್ಯ ಮಧ್ಯ ಒಂದು ಏನು ಕಳೆ ಒಂದಾದ್ರು ಬಂದೇ ಬರುತ್ತೆ. ನಿಮಗೋಸ್ಕರ ಒಂದೆರಡು ಬಿಟ್ಟಿರ್ತಾರೆ. ಇಲ್ಲ, ಅತಿಯಾಗಿ ಬರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಸರ್. ಗದ್ದೆಯಲ್ಲಿ ಖಂಡಿತ ಕಳೆ ಬಂದೇ ಬರುತ್ತೆ. ಆಯ್ತಮ್ಮ, ಈಗ ನಿಮಗೆ ಅನುಭವ ಇರೋ ಹಾಗೆ ಈಗ ಯಾವ ರೀತಿ ನೀವು ಭತ್ತ ಬೆಳಿತೀರಿ ನಿಮ್ಮ ಅನುಭವದಲ್ಲಿ ಹೇಳಿ. ಅಂದ್ರೆ ಈಗ ನೀವು ಜಮೀನ್ಗೆ ಹೋಗ್ತೀರಿ, ನೋಡ್ತೀರಿ ಅಲ್ವೇ? ಈಗ ಅಲ್ಲಿ ನಾಟಿ ಹಾಕ್ತಾರೆ, ಮತ್ತೆ ಸಸಿ ಮಡಿ ಮಾಡ್ತಾರೆ, ಆಮೇಲೆ ಬೆಳೆ ಬೆಳಿತಾರೆ, ತೆನೆ ಬರುತ್ತೆ, ಕಟಾವು ಮಾಡ್ತಾರೆ. ನಿಮ್ಮ ಏನು ನಿಮ್ಮ ಸಹಯೋಗ ಹೇಗೆ? ಎಲ್ಲ ಟೈಮಲ್ಲೂ ಹೋಗ್ತೀರಾ? ಸರ್, ಎಲ್ಲ ಟೈಮಲ್ಲೂ ಅಂತ ಅಂದರೆ ಸ್ವಲ್ಪ ಕಮ್ಮಿನೇ. ನಾನು ಜಾಸ್ತಿ ಹೋಗ್ತಾ ಇಲ್ಲ, ಯಾಕಂದರೆ ನಮ್ಮ ಮಕ್ಕಳು ಬಾಣಂತನ ಅದು ಇದು ಅಂದ್ಕೊಂಡು ಫಸ್ಟೆಲ್ಲ ನಾವು ಹೋಗ್ತಾ ಜೊತೆಯಲ್ಲೇ ಹೋಗ್ತಾ ಇದ್ವಿ. ಯಾಕೆಂದರೆ ನಾವು ಅವ್ರು ಹೇಳ್ತಾ ಇದ್ರು ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ತಾ ಇದ್ವಿ. ಹಂಗಾಗಿ ಜೊತೆಯಲ್ಲಿ ಹೋಗಿ ಕಳೆ ಕೀಳೋದಾಗ್ಬೋದು, ಮತ್ತೆ ಹೊರೆ ಹೊರೋದಾಗ್ಬೋದು. ಹೊರೆ ಸಹ ನಾವು ಓದ್ತಿದ್ದೀವಿ. ಹುಲ್ಲೊರೆ ಅಂದ್ರೆ ಭತ್ತದ ಹೊರೆ ಹೊರಬೇಕಲ್ಲ, ಅದೆಲ್ಲ ಹೊರೋದಾಗ್ಲಿ. ಮತ್ತೆ ಮಿಷಿನ್ ಕೊಡೋದು ಸಹ ನಾನೇ ಕೊಡ್ತಾ ಇದ್ದೆ. ಮೇಲೆ ಡ್ರೈವರ್ ನಿಂತಿದ್ರೆ ಕೆಳಗಡೆಯಿಂದ ಕಂತೆ ಎಸೆಯೋದು, ಇವತ್ತು ನಾವು ಅದನ್ನೇ ಮಾಡ್ತೀವಿ. ಈಗ ಕುಯಿಲು ಟೈಮಲ್ಲಿ ಅದೆಲ್ಲ ನಾವೇ ಮಾಡ್ತೀವಿ. ಹೊರೆ ಹೊರೋದು, ಮಕ್ಕಳನ್ನೆಲ್ಲ ರಜಾ ಇದ್ರೆ ರಜಾ ಹಾಕ್ಸಿ ಕರ್ಕೊಂಡೋಗಿ ಮಾಡ್ತೀವಿ. ಹೊರೆ ಕೊಡೋದು ಮತ್ತೆ ಭತ್ತ ಹಿಡಿಯೋದು ಇವೆಲ್ಲ ನಾವೇ ಮಾಡ್ತೀವಿ. ಹೇಗೆ ಭತ್ತದ ಬೇಸಾಯ ಇವತ್ತಿನ ದಿನದಲ್ಲಿ ಸಾಗಿದೆ, ಮತ್ತೆ ಹೇಗೆ ಅನ್ಸುತ್ತೆ ತಮಗೆ? ಸರ್, ಭತ್ತ ಅಲ್ಲಿ ಆದಾಯ ಕಮ್ಮಿ ಅಂತಾನೆ ಹೇಳ್ಬೋದು ಒಂದು ರೀತಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಈಗ ನಾವು ಒಂದು ಟೈಮಲ್ಲಿ ಇದ್ದಿದ್ದ ರೇಟ್ ಒಂದು ಟೈಮಲ್ಲಿ ಇರಲ್ಲ. ಹಂಗಾಗಿ ಆದ್ರೂ ನಾವು ಭತ್ತನೇ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಭತ್ತನೇ ಬೆಳೀತಾ ಇದೀವಿ. ಪರವಾಗಿಲ್ಲ, ತೊಂದರೆ ಇಲ್ಲ, ನಡೀತಾ ಇದೆ. ಅಂದ್ರೆ ನೀವು ಭತ್ತನ ಒಂದು ಹಂತದ ಮೌಲ್ಯವರ್ಧನೆ ಮಾಡಿ ಅಕ್ಕಿ ಮಾಡಿ ಏನಾದರೂ ಮಾರಾಟ ಮಾಡ್ತೀರಾ? ಇಲ್ಲ ಇಲ್ಲ ಸರ್. ಅಂದ್ರೆ ಇದು ಲಾಸ್ಟ್ ಟೈಮ್ ನಾವು ರೆಡ್ ರೈಸ್ ಬೆಳೆದಿದ್ವಿ, ಅವಾಗ ಮಾತ್ರ ನಾವು ಅಕ್ಕಿ ಮಾಡಿ ಮಾರಿದ್ವಿ. ಅದು ನಮ್ಗೆ ಒಳ್ಳೆ ವರ್ಕೌಟ್ ಆಯ್ತು. ರೆಡ್ ರೈಸ್ ಫುಲ್ ರಾಜಮುಡಿ ಮತ್ತು ಜ್ಯೋತಿ ರೆಡ್ ರೈಸ್ ಹೊಸದು ತಳಿ ಕೊಟ್ಟಿದ್ರು ನಮಗೆ ಕೃಷಿ ಇಲಾಖೆಯಿಂದ. ಅದನ್ನ ನಾವು ಅಕ್ಕಿ ಮಾಡಿ ಮಾರಿದಾಗ ನಮ್ಗೆ ಅದು ಒಳ್ಳೆ ವರ್ಕೌಟ್ ಆಯ್ತು. ಅದು ನಿಜವಾಗ್ಲೂ ತುಂಬಾ ಒಳ್ಳೇದಿದೆ. ಯಾಕೆಂದ್ರೆ ನಾವು ಅಕ್ಕಿ ಮಾಡಿ ಮಾರೋದ್ರಿಂದ ನಮ್ಗೆ ಈಗ ಇನ್ವೆಸ್ಟ್ಮೆಂಟ್ ಹಾಕ್ಬಿಟ್ಟಿರ್ತೀವಲ್ಲ, ಬೇಗ ಬೇಕು ಅನ್ನೋದಾದ್ರೆ ಭತ್ತ ಮಾರ್ಬಿಡ್ಬೋದು. ಅಟ್ ಲೀಸ್ಟ್ ಇಟ್ಟು ನಾನು ಮಾರ್ತೀನಿ ಅಂದ್ರೆ ಒಳ್ಳೆ ಆದಾಯ ಇದೆ ಅದರಲ್ಲಿ. ಮತ್ತೆ ನಮ್ದು ಇದು ಯಾವುದೇ ಕೆಮಿಕಲ್ ಹಾಕಿ ಬೆಳೆಯಲ್ಲ, ಆರ್ಗ್ಯಾನಿಕ್ ಅಂತಾನೆ ಹೇಳ್ಬೋದು. ಒಂದು 75% ನಮ್ದು ಆರ್ಗ್ಯಾನಿಕ್. ನಾವು ಯಾವುದೇ ರೀತಿ ಗೊಬ್ಬರ ಇವೆಲ್ಲ ಮಾಡಲ್ಲ. ಫಸ್ಟ್ ಕುರಿ ಗೊಬ್ಬರ, ಕುರಿ ಮಂದೆ ತೋಡಿಸಿ, ಮತ್ತೆ ಹಸು ಗೊಬ್ಬರ ಇವನ್ನೇ ಜಾಸ್ತಿ ಬೆಳಿತೀವಿ, ಹಾಕ್ತಿವಿ ಅದಕ್ಕೆ. ಹಂಗಾಗಿ ನಮ್ಮ ಅಕ್ಕಿ ಬೇರೆ ಅಕ್ಕಿ ತಗೊಂಡು ತಿನ್ನೋದಕ್ಕಿಂತ ನಮ್ಮ ಅಕ್ಕಿ ತುಂಬಾ ಟೇಸ್ಟ್ ಇದೆ, ಆರ್ಗ್ಯಾನಿಕ್ ಆಗಿರೋದ್ರಿಂದ ರುಚಿ ತುಂಬಾ ಇದೆ. ಹಂಗಾಗಿ ಅದನ್ನ ನಾವು ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಕುಮಾರ್ ಅವರೇ, ಸರ್ ಭತ್ತನ ಈಗ ಯಾವ ರೀತಿ ಬೆಳೀತಾ ಇದ್ದೀರಿ ಒಂಚೂರು ವಿವರಾಗಿ ಹೇಳ್ಬಿಡಿ ಸರ್. ಭತ್ತ ಈಗ ತಳಿ ಯಾವ್ದು ಬಳಸ್ತೀರಿ ಸರ್? ನಾನು ಭತ್ತನ ವಿ ಸಿ ಫಾರ್ಮಲ್ಲಿ ಟ್ರಯಲ್ ಫಾರ್ಮರ್ ಆಗಿ ಅವರು ಹೊಸ ತಳಿಗಳ ಸಂಶೋಧಕರಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಹೊಸ ತಳಿಗಳ, ಅದನ್ನ 6-7 ವರ್ಷದಿಂದ ಅವರ ಟೀಮ್ನವರು ನನಗೆ ಕೊಟ್ಟು ಅದನ್ನ ಪ್ರಾಯೋಗಿಕವಾಗಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿ ಸಿ ಫಾರ್ಮ್ ಸಂಪರ್ಕದಲ್ಲಿ ಇದ್ದೀರಿ? ವಿ ಸಿ ಫಾರ್ಮ್ ರೆಗ್ಯುಲರ್ ಸಂಪರ್ಕದಲ್ಲಿ ಇದ್ದೀರಿ. ಯಾವ್ಯಾವ ತಳಿ ಬೆಳೆದಿದ್ದೀರಿ ಸರ್? ಅದಲ್ಲ ER64 ಅನ್ನೋದನ್ನ ಹೊಸ ತಳಿ ಮಾಡಿದ್ದಾರೆ. KMP 225 ಒಂದು ಮಾಡಿದ್ದಾರೆ, KMP 222 ಒಂದು ಮಾಡಿದ್ದಾರೆ. ಆಮೇಲೆ ಅದ್ರ ಬೇರೆ ಇನ್ನೊಂದು ತಳಿ ಮಾಡಿದ್ರು, ಅದು ಸ್ವಲ್ಪ ಅಂತ ಏನು ಹೈಜೆನಿಕ್ ಆಗಿ ಬರಲಿಲ್ಲ, ಅದನ್ನ ಇದು ಮಾಡಿ. ಆಮೇಲೆ KMP 220 ಕರ್ನಾಟಕ ಮಂಡ್ಯ ಜ್ಯೋತಿ ಅನ್ನೋದನ್ನ ಜ್ಯೋತಿಗೆ ಪರ್ಯಾಯವಾಗಿ ಮಾಡಿದ್ರು. ಅದು ನಾವು ಹಾಕಿ ಬೆಳೆದಾಗ ಅವರ ಸಹಭಾಗಿತ್ವದಲ್ಲಿ ಅದೊಂದು ದೊಡ್ಡ ಅಚೀವ್ಮೆಂಟ್ ಆಗಿತ್ತು ಅವರಿಗೆ. ಅದು ರಾಜ್ಯ ಮಟ್ಟದ ಒಂದು ಕ್ಷೇತ್ರೋತ್ಸವ ನಮ್ಮಲ್ಲಿ ಬಂದು ಮಾಡಿದ್ರು, ರಾಜ್ಯ ಮಟ್ಟದ ಕಾರ್ಯಕ್ರಮ, ಭತ್ತ ಬಿಡುಗಡೆ ಕಾರ್ಯಕ್ರಮ ಮಾಡಿದ್ರು ಅದನ್ನ. ಅದರಲ್ಲಿ ತುಂಬಾನೇ ನನಗೆ ಪಾಪ್ಯುಲರ್ ಆಗಿ ಹೆಸರಾಯಿತು. ಅದು ಒಳ್ಳೆ ಉತ್ಕರ್ಷಕವಾಗಿ. ಮತ್ತೆ ಯಾವ ತಳಿ ಬಗ್ಗೆ ಹೇಳಿ ಒಂದು ಸರ್? KMP 220 ಕರ್ನಾಟಕ ಮಂಡ್ಯ ಜ್ಯೋತಿ ಅನ್ನೋದು ಜ್ಯೋತಿಗೆ ಪರ್ಯಾಯವಾದ ಒಂದು ಉತ್ತಮವಾದ ಬೆಳೆ ಇದೆ ಸರ್. ಅದು ಉತ್ತಮವಾಗಿ ಹುಲ್ಲು ಬರುತ್ತೆ, ಆಮೇಲೆ ಯಾವುದೇ ಗಂಧಕಡ್ಡಿ ರೋಗ, ಬೆಂಕಿ ರೋಗ, ಕುತ್ತಿಗೆ ರೋಗ, ಕೆಳಗಡೆ ಒಂದು ತೆಂಡೆ ಹತ್ರ ಒಂದು ಹೊಟ್ಟು ತರ ಬರುತ್ತೆ ಸರ್, ಹೊಟ್ಟನ್ನೆಲ್ಲ 100% ನಿವಾರಣೆ ಆಗುತ್ತೆ ಅದರಲ್ಲಿ. ನೀವು ಯಾವುದೇ ಈತ ಮತ್ತೆ ಕಾಳು ಹಳೆ ಜ್ಯೋತಿಗಿನ ಸ್ವಲ್ಪ ಕಾಳು ಸಣ್ಣ ಬರುತ್ತೆ, ಅದನ್ನ BR ಕ್ರಾಸ್ ಮಾಡಿದ್ದಾರೆ ಅದನ್ನ. ಬಟ್ ಯಾವುದೇ ರೋಗ ರಹಿತವಾಗಿ ಹೊರತೆಗೆದಿದ್ದಾರೆ ಅದನ್ನ. ಯಾವುದು ಒಂದು ಸ್ಪ್ರೇ ಬೇಕಾಗಲ್ಲ, ಒಂದು ಏನು ಬೇಕಾಗಲ್ಲ. ನಾರ್ಮಲ್ ಸ್ಟೇಜಲ್ಲಿ ಏನೆಲ್ಲ ರೈತ ಮಾಡ್ತಾನೆ ಅದು ಮಾಡೋದ್ರಿಂದ ತುಂಬ ಅನುಕೂಲ ಆಗಿದೆ. KMP 220 ಅನ್ನೋದು ಇವತ್ತು ತುಂಬ ಪ್ರಚಲಿತ, ಒಂದು ಊಟಕ್ಕೂ ತುಂಬ ಯೋಗ್ಯ ಆಗಿದೆ. ಆಮೇಲೆ ನಾನು ಅಲ್ಲಿ 2-3 ವರ್ಷದಿಂದ ಈಚೆಯಿಂದ KMP 220 ನಾನು ಇವತ್ತು ಊಟಕ್ಕೆ ಬಳಸ್ತಾ ಇದ್ದೀನಿ. ಆಮೇಲೆ ಮೊದಲನೇದಾಗಿ ನಾನು ಹೇಳ್ಬಿಡ್ತೀನಿ ಸರ್, 2010 ನಾನು ಏನು ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಕಳೆನಾಶಕ ಆಗ್ತಾನೆ, ಕ್ರಿಮಿನಾಶಕ ಆಗ್ತಾನೆ, ನಾ ನಾನು ಶೇಕಡ 60-70% ಸಾವಯವ ಕೃಷಿಲಿ, ಒಂದು 20-30% ರಾಸಾಯನಿಕನ ಬಳಸ್ಕೊಂಡು ಬೆಳೆಯುವಂಥ ನನ್ನ ಕೆಲಸ ಇವತ್ತವರೆಗೂ ಈ ಗಳಿಗೆವರೆಗೂ ಮಾಡ್ತಾ ಇದ್ದೀನಿ ಸರ್. ಸಾವಯವ ಅಂದರೆ ಏನೇನು ಬಳಸ್ತೀರಿ ಸರ್? ಸಾವಯವ ಅಂದರೆ ಭೂಮಿ ಚೆನ್ನಾಗಿ ಮಂದೆ ಕುರಿ ತೊಡಸೋವಂಥದ್ದು, ಒಂದು ಎಕರೆಗೆ ಚಿಕ್ಕಮ್ಮಿ ಒಂದು ಎಕರೆ ಅಥವಾ 2 ಎಕರೆಗೆ ಒಂದು 25 ಒಂದು ತಿಂಗಳು ತೊಡಸ್ತೀನಿ ಜಾಸ್ತಿ, ಅದನ್ನು ಅದಕ್ಕೆ ಅಡಾಪ್ಟೇಷನ್ ಮಾಡಿಸ್ತೀನಿ. ಆಮೇಲೆ ಮೇಲ್ ಗೊಬ್ಬರವಾಗಿ ದರಿನ ಗೊಬ್ಬರಗಳು ಹಾಕುವಂಥ ಕೆಲಸ ಮಾಡ್ತೀನಿ. ಹಸರಳೆ ಗೊಬ್ಬರನ ಯಚೆತ್ತವಾಗಿ ಬೆಳೆಯುತ್ತೀನಿ ಸರ್. ಹಸರಳೆ ಗೊಬ್ಬರ ಅಂತೂ ಭಾಳ ಅದ್ಭುತವಾಗಿದೆ. ನಾನು ಯಾವ್ದು ಹಸರಳೆ ಗೊಬ್ಬರ ಅಂದರೆ ಯಾವ್ದು ಹಾಕ್ತೀನಿ? ಡಯಂಚಿ, ಸೆಣಬು, ಹಲಸಂದೆ, ಹೆಸರು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಎಕರೆಗೆ ಕನಿಷ್ಠ ಅಂದರೂ ಒಂದು 20 ಕೆಜಿ ಮೇಲೆ 20-25 ಕೆಜಿ ನಾನು ಹಾಕುವಂಥ ಕೆಲಸ ಮಾಡ್ತೀನಿ. ನಾನು ಅದನ್ನು ಹಾಕೋದು ನಾವು ನಾಟಿ ಮಾಡೋದ್ರಿಂದ ಹಿಡಿದು ಒಂದು 50-55 ದಿನದೊಳಗೆ ಆಗುವಂಥ ಕೆಲಸ ನಾನು ಮಾಡೋದು. ಅದನ್ನು ಅದು ಅರ್ಲಿಯರು ತುಂಬ ಹಾಕಲ್ಲ, ಹಾಕಿದ್ರೆ ಕಡ್ಡಿ ಬಿಟ್ಕೊಳ್ಳುತ್ತೆ, ಏನು ಪ್ರಯೋಜನ ಆಗಲ್ಲ. ಆ ಗೊಬ್ಬರ ಏನಾಗ್ತದೆ, ನಮ್ಮ ಭೂಮಿಲಿ ಯಾವುದೇ ಮನುಷ್ಯ ಬಂದು ಕಾಲು ನಡೆದೋದ್ರೆ ಅದು ಒಂಥರ ಸ್ಪಂಜ್ ಥರ ಇರುತ್ತೆ, ಯಾರು ಬೇಕಾದ್ರೂ ಮಾಡ್ಬೋದು. ಎಷ್ಟೋ ಜನ ಬಂದು ಇದೇನಣ್ಣ ನಿಮ್ಮ ಕಾಲು ಗದ್ದೆಯಲ್ಲಿ ಕಾಲೇ ಒತ್ತಲ್ವಲ್ಲ ನಮಗೆ ಅನ್ನೋರು ಸುಮಾರು ಜನ ಬಂದು. ಹಟ್ಟಿ ಗೊಬ್ಬರ ಎಷ್ಟು ಹಾಕ್ತೀರಿ? ಹಟ್ಟಿ ಗೊಬ್ಬರ ಒಂದು ಎಕರೆಗೆ ಕಮ್ಮಿ ಅಂದರೆ ಒಂದು 4-5 ಟ್ಯಾಕ್ಟರ್ ಹಾಕುವಂಥ ಕೆಲಸ ಮಾಡ್ತೀವಿ. ಬಟ್ ಮಂದೆ ಕುರಿ ಇದೆಯಲ್ಲ ಸರ್, ಅದು ಕುರಿ ಗೊಬ್ಬರ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ನಮಗೆ ಬಿಲ್ಡಪ್ ಕೊಡುತ್ತೆ. ಆ ಗಂಜಲ ಮತ್ತು ಗೊಬ್ಬರ ಇದೆಯಲ್ಲ. ಈಗ ಒಂದ್ಸರಿ ಭತ್ತ ನಾಟಿ ಮಾಡಿದ್ಮೇಲೆ ಮೇಲ್ ಗೊಬ್ಬರ ಅಂತ ಏನು ಕೊಡ್ತೀರಿ ಸರ್? ಮೇಲ್ ಗೊಬ್ಬರ ಅಂತ 19 ಅಥವಾ 10-26 ಅನ್ನೋದು ಕೊಡುವಂಥ ಕೆಲಸ ಮಾಡ್ತೀವಿ. ಎಷ್ಟು ಹಾಕ್ತೀವಿ ಸರ್ ಒಂದು ಎಕರೆಗೆ ಮಿನಿಮಮ್? ಅದು ಈಗ ನಾವು ಏನೇ ನಾವು ಮೇಲ್ ಗೊಬ್ಬರ ಹಸರಲೆ ಗೊಬ್ಬರ ನಾವು ಕೊಟ್ಟರುವೆ, ಜೊತೆಗೆ ಅದು ಒಂದು 100 ಕೆಜಿ ಬೇಕೇ ಬೇಕಾಗುತ್ತೆ ಸರ್. ಅದೊಂದು ಎಕರೆಗೆ ಅದು 100 ಕೆಜಿ 100 ಕೆಜಿ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಆ 100 ಕೆಜಿ ಕೊಡುವಂಥ ಕೆಲಸ ಖಂಡಿತ ಮಾಡ್ತೀನಿ ಸರ್. ಆರಂಭದಲ್ಲೇ ಕೊಡ್ತೀರಾ? ಆರಂಭದಲ್ಲಿ ನಾಟಿ ದಿನನೇ ಕೊಟ್ಬಿಡ್ತೀವಿ ಸರ್. ನಾಟಿ ದಿವಸ ಅದೇ 100 ಕೆಜಿ ಅಷ್ಟೇ ಅದು. ಆಮೇಲೆ ಇನ್ನು ಹಾಕಲ್ಲ? ಆಮೇಲೆ ಇನ್ನು ಹಾಕಲ್ಲ ಸರ್. ಯೂರಿಯಾನ ಆಮೇಲೆ ಚೆಲ್ತಾರಲ್ಲ ಸರ್? ಯೂರಿಯಾನ 25-30 ದಿನ ಆದಮೇಲೆ ಸಾರಜನಕ ಅನ್ನೋದು ಸ್ವಲ್ಪ ಅದಕ್ಕೆ ಉಪ್ಪು ಥರ ಕೊಡಲೇಬೇಕಾಗತ್ತೆ. ನಾವು ಸಾಂಬಾರು ಎಷ್ಟೇ ಚೆನ್ನಾಗಿ ನೀವು ಮಾಡಿ ಅದಕ್ಕೆ ಟೇಸ್ಟಿಂಗಿಗೆ ಉಪ್ಪು ಕೊಡಲೇಬೇಕಾಗತ್ತೆ ನಾವು ಅದಕ್ಕೆ. ಅದಕ್ಕೆ ಸ್ವಲ್ಪ ಸಾರಜನಕ, ಜಿಂಕ್ ಸಲ್ಫೇಟ್ ಇದೆಯಲ್ಲ ಸರ್, ಅದನ್ನು ಒಂದು ಎಕರೆಗೆ 8-10 ಕೆಜಿ ಪ್ರತಿ ವರ್ಷ ಜಿಂಕ್ ಸಲ್ಫೇಟ್ ಕೊಡುವಂಥ ಕೆಲಸ ಮಾಡ್ತೀನಿ. ಕಬ್ಬನೂ ಹಾಕ್ತೀರಾ? ಹಾಂ, ಕಬ್ಬಣ ಐರನ್ ಐರನ್ ಇರುತ್ತೆ, ಅದರಲ್ಲಿ ಇರುತ್ತೆ ಸರ್. ಏನು ಆಯಿತು ಅದರಲ್ಲಿ ಇರುತ್ತೆ, ಜಿಂಕ್ ಸಲ್ಫೇಟ್ ಜೊತೆಲೆ 4 ಅಂಶಗಳಿರುತ್ತೆ ಅದರಲ್ಲಿ, ಅದನ್ನು ಸೇರ್ಸಿ ಹಾಕ್ತೀವಿ. ಜೊತೆಗೆ ಈ ಪೊಟಾಸುವೆ ಯೂರಿಯಾನ ಏನು ಮಾಡ್ತೀವಿ, ಒಂದು ಎಕರೆಗೆ ಒಂದು 15-20 ಕೆಜಿಯಷ್ಟು ಯೂರಿಯಾ, ಒಂದು 15-20 ಕೆಜಿಯಷ್ಟು ಪೊಟಾಸು, ಈಕ್ವಲೆಂಟಾಗಿ ಪೊಟಾಸು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನೇನು ಅಷ್ಟಕ್ಕೆ ಸ್ಟಾಪ್, ಇನ್ನು ಯಾವುದೇ ರೋಗಗಳು ಬರಲ್ಲ, ಯಾವುದೇ ನೋ ಸ್ಪ್ರೇ ಸರ್, ಯಾವುದು ಸ್ಪ್ರೇ ಕೊಡೋ ಅವಶ್ಯಕತೆಗೂ ಹುಳ ರೋಗ ಏನು ಏನೂ ಬರಲ್ಲ ಸರ್. ನಾವು ನಿರ್ವಹಣೆ ಮಾಡೋದು ಆ ರೀತಿ ಮಾಡ್ಕೊಂಡು. ಯಾವ ಥರ ನಿರ್ವಹಣೆ ಮಾಡ್ತೀರಿ? ನಾನು ನೀರು ನೋಡುವಂಥದ್ದು ಸರಿಯಾಗಿ, ನೀರನ್ನ ಕರೆಕ್ಟಾಗಿ ನೋಡ್ಕೊಳ್ಳೋದು. ಆಮೇಲೆ ಎಲ್ಲರ ಸರಿಯಾಗಿ ನೀರು ನೋಡೋದು ಅಂದ್ರೆ ಎತ್ತ ಒಂದು ಮಿನಿಮಮ್ 1-2 ಇಂಚು ಗದ್ದೆಗೆ ನೀರು ಕಟ್ಟುವಂತ ಕೆಲಸ ರೆಗ್ಯುಲರ್ ಮಾಡಬೇಕು ಸರ್. ಅದು ಒಣಗಬಾರದು. ಆಮೇಲೆ ಎಲ್ಲ ಕಡೆ ಸಮತಟ್ಟವಾಗಿ ನಿಲ್ಲುವಂತ ಕೆಲಸ ನೀರು ಮಾಡಬೇಕು. ಸೊ ಆಮೇಲೆ ಈ ಕಳೆ ಅಕ್ಕಪಕ್ಕದಲ್ಲಿ ಯಾವುದೇ ರೋಗಗಳು ಅವ್ರು ಏನ್ ತಿಳಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಇಟ್ಕೋಬೇಕು. ಯಾವ ತಿಳಿಗಳು ಹಾಕಿದ್ದಾರೆ ಅದ್ರ ಬಗ್ಗೆ, ಅವರಿಂದ ಏನಾಗುತ್ತೆ ಈ ಡಿಸೀಸ್ ಫಾರ್ವರ್ಡ್ ಆಗುವಂತ ಕೆಲಸ. ಸಾಮಾನ್ಯ 100-70% ಇರುತ್ತೆ ಡಿಸೀಸು. ಈಗ ನಮಗೆ ಡಿಸೀಸ್ ಬರಲಿಲ್ಲ ಅಂದ್ರೂ ಅವ್ರ ಕಡೆಯಿಂದ ಅಟ್ಯಾಕ್ ಆಗುವಂತ ಕೆಲಸ ಇರುತ್ತೆ, ಅದನ್ನ ಇಮಿಡಿಯೇಟ್ ಆಗಿ ಅವ್ರಿಗೆ ನಿರ್ವಹಣೆ ಮಾಡುವಂತ ಕೆಲಸ ಮಾಡಬೇಕು. ನೀವೇ ಹೋಗಿ ಸಿಂಪರಣೆ ಮಾಡ್ಬಿಡ್ತೀರಾ? ನಾವು ಹೇಳಿ ಮಾಡಿಸುವಂತ ಕೆಲಸ 100-100% ಮಾಡಿಸ್ಬಿಡ್ತೀವಿ ಸರ್. ಏನೇ ಹಾಡಿದ್ರು ನಿಲ್ಸಲ್ಲ ನಾನು, 100-100% ಮಾಡಿಸ್ತೀನಿ. ನಾವು ಹೇಳಿ ಅವ್ರಿಗೆ ಡಿಸೀಸ್ ಬಂದಿದೆ, ನೀವು ಇದನ್ನ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಮಾಡಿದ್ರೆ ನಿಮ್ಗೆ ಇಡೀ ಫಸಲ್ ಲಾಸ್ ಆಗುವಂತ ಕೆಲಸ ಬರುತ್ತೆ. ಒಳ್ಳೇದು. ಹಾಗಾಗಿ ಒಂದು ಮಾಡುವಂತ ಕೆಲಸ ಮಾಡಿಸ್ತೀನಿ. ತುಂಬಾ ಮಿತಿ ಮೀರಿದ್ರೆ ಆರ್ಗ್ಯಾನಿಕ್ ಅಲ್ಲಿ ಕೆಲವು ಪ್ರಾಡಕ್ಟ್ ಗಳಿದೆ ಸರ್, ಈಗ ಸ್ಪ್ರೇ ಮಾಡೋದು ಸರ್. ಅದರಲ್ಲಿ ಈ ಗ್ರೋತ್ ವೇ ಮತ್ತೆ ಅಗ್ನಿ ಗಾರ್ಡ್ ಅಂತ ಒಂದಿದೆ ಅದರಲ್ಲಿ. ಅದ್ ಅಗ್ನಿ ಗಾರ್ಡ್ ಅನ್ನೋದನ್ನ ನಾವು 100% ಆರ್ಗ್ಯಾನಿಕ್ ಯುಎಸ್ಕೋ ಇಂದ ಕೆಲವು ಕಂಪನಿಯವರಿಗೆ ಸರ್ಟಿಫೈ ಮಾಡಿದ್ದಾರೆ. ಅದನ್ನ ಮೇಲೆ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಈ ಯಾವುದೇ ಹುಳಗಳ ಬಾಧೆ ಇದ್ರೂ, ಯಾವುದೇ ಚಿಕ್ಕಿ ರೋಗ ಇದ್ರು, ಅಗ್ನಿ ಗಾರ್ಡ್ ಅನ್ನೋದು ಅಗ್ನಿಯಷ್ಟೇ ಸ್ಪರ್ಶ ಮಾಡುತ್ತೆ ಸರ್. ಅದನ್ನ ಬಳಸಿ ನೋಡಿದಾಗಲೇ ಗೊತ್ತಾಗೋದು. ಅದನ್ನ ಗಂಜಲ ಸಿಂಪರಣೆ ಮಾಡೋದು, ಗಂಜಲ ಅದು ಒಂದು ಉತ್ತಮವಾದ ಕೆಲಸ ಸರ್. ಗಂಜಲ ಸಿಂಪರಣೆ ಮಾಡೋದು ಮಾಡ್ತೀರಾ? ಇಲ್ಲ ಸರ್, ನಾನು ಅದನ್ನು ಮಾಡಿಲ್ಲ. ನಾವು ಅದನ್ನ ಯಾಕೆಂದ್ರೆ ನಾನು ಈ 30% ರಾಸಾಯನಿಕ ಬಳಸ್ತಿದ್ದೀನಿ ಅಂತ ನಿಮ್ಗೆ ಇಲ್ಲಿ ಹೇಳಿದಿನಲ್ಲ ಸರ್. ನಾನು ಇದು 100% ನಾನು ಸಾವಯವದಲ್ಲಿ ಇಲ್ಲ. ನಾನು 70% ಇರೋದು 60-70% ಮಾತ್ರ ಇದ್ದೀನಿ. ಇನ್ನು 30% ಇದನ್ನು ಬಳಸ್ತಾ ಇದ್ದೀನಿ. ಬಟ್ ಈ ಆರ್ಗ್ಯಾನಿಕ್ ಅಲ್ಲಿ ಏನಾಗ್ತದೆ, ಸ್ಪ್ರೇ ಕೊಡೋದು ಇದೆಯಲ್ಲ ಸರ್, ಇದು ಅದು ಏನಾಗುತ್ತೆ, ಭೂಮಿಲಿ ಮಣ್ಣು ಹಾಳಾಗಲ್ಲ. ಮೇಲ್ ಕೊಡೋದ್ರಿಂದ ಗರಿಗಳು ಸಮೃದ್ಧಿಯಾಗಿ ಅದಕ್ಕೆ ಏನು ಪೋಷಕಾಂಶಗಳು ಕಡಿಮೆ ಇರುತ್ತೆ ಅನ್ನೋದನ್ನ ನಾವು ಅನಲೈಸ್ ಮಾಡಿ ಕೊಟ್ಬಿಟ್ರೆ ಅದಕ್ಕೆ ಅದು ಆರ್ಗ್ಯಾನಿಕ್ ಅಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇವತ್ತು ಈ ಸಿಂಪರಣೆ ಹೇಳಿದ್ರಲ್ಲ ಸರ್, ಅದನ್ನ ಒಂದು ಬೆಳೆ ಅವಧಿನಲ್ಲಿ ಎಷ್ಟು ಸರಿ ಮಾಡ್ತೀರಿ ಸರ್? ಏನು ಒಂದು ನಾವು 1-2 ಟೈಮ್ ಮಾಡೋದು, ಅದ್ರ ಮೇಲೆ ಏನು ಕೊಡುವಂತ ಅವಶ್ಯಕತೆ ಇಲ್ಲ. ಅದು ಸ್ಟೇಜ್ ಏನಾದ್ರು ವೇರಿಯೇಷನ್ ಆಗಿದ್ರೆ ಕೊಡ್ತೀನಿ ಅಷ್ಟೇ ಸರ್. ಸ್ಟೇಜ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕೊಡುವಂಥದ್ದೇ ಇಲ್ಲ ಸರ್. ಈ ಸಲ ಮಾತ್ರ ಸ್ವಲ್ಪ ಇದು ಪೂರ್ಣಿಮಾ 04 ಅಂತೇಳಿ ರೆಡ್ ರೈಸ್ ಹೊಸದನ್ನ ಫೌಂಡೇಶನ್ ಸೀಡ್ ಹಾಕಿದ್ದೀನಿ ಸಲ. ಅದು ಸ್ವಲ್ಪ ಅದು ಕೊಡಲೇಬೇಕಾದ ಪರಿಸ್ಥಿತಿ ನಿರ್ಣಯ ಆಯಿತು. ನೋಡಿದ್ಮೇಲೆ ಅಕ್ಕಪಕ್ಕ ಸುತ್ತಮುತ್ತಲಿನ ಆಯ್ತು, ವೈಟ್ ಪ್ಯಾಚಸ್ ಪಕ್ಕದಲ್ಲಿ ಸುತ್ತಮುತ್ತ ಎಲ್ಲರಿಗೂ ಅಟ್ಯಾಕ್ ಆಗಿದೆ. ಅದು ಗಾಳಿಲಿ ಕೆಲವು ಕಡೆ ಸ್ಪ್ರೆಡ್ ಆಗಿ ನಮ್ಮಲ್ಲಿ ಒಂದು ಎರಡು ಮೂರು ಗಂಟೆಗೆ ಬರುವಂಥ ಕೆಲಸ ಆಯಿತು. ಅದಕ್ಕೆ ಏನು ಮಾಡಿದಾಗ ನಾವು ಕೊಡಲೇಬೇಕಿತ್ತದು, ಹಂಗೆ ಒಂದು 10-15 days ವೆಯ್ಟ್ ಮಾಡಿದೆ ಅದು ಚೇಂಜಸ್ ಆಗ್ಬೋದು ಅಂತ. ಅಲ್ಲಿ ತುಂಬ ವಿಪರೀತ ಇದರಿಂದ ಏನಾಗ್ತದೆ ಅದು ಮಾಡಲೇಬೇಕಾದ ಪರಿಸ್ಥಿತಿ ಬಂತು. ಕುಮಾರ್ ಅವರೇ, ಬೀಜೋತ್ಪಾದನೆ ಏನಾದ್ರು ಮಾಡ್ತೀರಾ ಸರ್? ಬೀಜೋತ್ಪಾದನೆ ಮಾಡೋದು ನಾನು ಹೇಳಿದ್ನ ಸರ್, ವಿ ಸಿ ಫಾರ್ಮಲ್ಲಿ ಕೊಡುವಂಥ ತಳಿಗಳನ್ನ KMP 220 ನಾನು ಏನು ಹೇಳಿದೆ, ಈ ತಳಿನ ನಾನು ಸಾಕಷ್ಟು ರೈತರಿಗೆ ಎಲ್ಲ ಕಡೆ ಪ್ರಚಾರ ಮಾಡಿ ಕೊಟ್ಟಿದ್ದೀನಿ ಸರ್ ತುಂಬ. ಈವನ್ ಕೇರಳದಲ್ಲಿ ಕೂಡ, ವೈನಾಡ್ಗೂ ಕೂಡ ಕೊಟ್ಟಿದ್ದೀನಿ ಸರ್ ಅದನ್ನು. ಅಂದ್ರೆ ಹೊಸ ತಳಿಗಳೇನಿದೆ ಅದನ್ನ ತಾವು ಬೆಳಿತೀರಿ? ಹೊಸ ತಳಿಗಳನ್ನ ಬೆಳೆದು ರೈತರಿಗೆ ಹೊಸ ಮುಖಗಳ ತೋರಿಸೋದೆ ನನ್ನ ಮುಖ್ಯ ಉದ್ದೇಶ ಸರ್ ನಾನು. ಮೇಡಮ್ನವರು ತಿಂದಿದಾರ ಕರ್ನಾಟಕ ಮಂಡ್ಯ ಜ್ಯೋತಿ ಅಕ್ಕಿನ? ಖಂಡಿತ ಸರ್, ನಮ್ಮ ಮನೆ ಇವತ್ತು ಅದನ್ನೇ ಮಾಡೋದು. ಓಕೆ, ಸ್ವಲ್ಪ ಸಣ್ಣ ಅಕ್ಕಿ, ಕೆಂಪಕ್ಕಿ? ಕೆಂಪಕ್ಕಿ. ಏನೇನ್ ಮಾಡ್ತೀರಿ ಅಕ್ಕಿನಲ್ಲಿ ಸರ್? ಅದು ಮಾಮೂಲಿ ಏನು ಅನ್ನ ಸಾಂಬಾರ್ಗೆ ಏನ್ ಮಾಡ್ತೀವಿ ಅದನ್ನ ಅನ್ನ ಮಾಡೋದ್ ಬಿಟ್ಬಿಟ್ಟು ಹೇಳಿ ಬೇರೆದ್ನ. ಅದು ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಮಾಡ್ತೀವಿ, ರೊಟ್ಟಿಗೆ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟನ ಅಕ್ಕಿನಲ್ಲಿ ಮಾಡೋದು? ಪಲಾವು, ಬಿರಿಯಾನಿ, ಮೊಸರನ್ನ? ಮೊಸರನ್ನ ಚೆನ್ನಾಗಿರುತ್ತೆ, ಒಟ್ಟು ಪಲಾವ್ಗೆ ಸ್ವಲ್ಪ ಮುದ್ದೆ ಆಗ್ಬಿಡುತ್ತೆ. ಪಲಾವ್ ಸ್ವಲ್ಪ ಹುಡಿಬೇಕು ಅಂತ ಅಂತೀವಲ್ಲ, ಹಾಗಾಗಿ ಪಲಾವ್ ಚಿತ್ರಾನ್ನಕ್ಕೆ ಬೇರೆ ರೈಸ್ ತಗೊಳ್ತೀವಿ. ಇದಕ್ ಮಾತ್ರ ಇನ್ ದೋಸೆ ರೊಟ್ಟಿ ಇದಕ್ಕೆಲ್ಲ ಇದನ್ನೇ ಬೆಳೆಸ್ತೇವೆ. ಅನ್ನದ ಕೇಸರಿ ಬಾತು ಅವೆಲ್ಲ ಏನ್ ಮಾಡೋದಿಲ್ಲ? ಇಲ್ಲ ಇಲ್ಲ ಸರ್. ಓಕೆ, ಈಗ ಅನ್ನ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಇರುತ್ತೆ, ಒದಗುತ್ತೆ? ಖಂಡಿತ ಒದಗುತ್ತೆ ಸರ್, ತುಂಬಾ. ಒಂದು ಲೋಟ ಹಾಕಿದ್ರೆ ತುಂಬಾ, ಕುಕ್ಕರ್ ತುಂಬಾ ಆಗಿರುತ್ತೆ. ಅಂದ್ರೆ ನಾವು 1.5 pav ಹಾಕಷ್ಟು, ಒಂದ್ ಲೋಟ 1 pav ಹಾಕಿದ್ರೆ ಸಾಕು, 1.5 pav ಅಷ್ಟು ಅನ್ನ ಒದಗುತ್ತೆ. ಅಕ್ಕಿನಲ್ಲಿ ನುಚ್ಚು ಕೂಡ ಇರಬೇಕು, ಅನ್ನ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಅಂತಾರೆ. ಆದ್ರೆ ಈಗಿನವರೆಲ್ಲ ನುಚ್ಚು ತೆಗೆಸ್ಬಿಡ್ತಾರೆ. ನೀವೇನ್ ಮಾಡ್ತಿರ್ತೀವಿ ಸರ್? ನುಚ್ಚು ತೆಗೆಸ್ತೀವಿ, ನುಚ್ಚನ್ನ ನಾವು ಬಾತ್ಗೆ ಇವಕ್ಕೆಲ್ಲ ನುಚ್ಚು ಜಾಸ್ತಿ ಬಳಸ್ತೀವಿ. ದೋಸೆಗೆ ನುಚ್ಚು ಬಳಸ್ತೀವಿ ಅಲ್ವೇ? ದೋಸೆಗೆ ನುಚ್ಚು ಬಳಸ್ತೀವಿ. ಇನ್ನ ಬಾತ್ಗೆ ನುಚ್ಚು ಹಾಕೋದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ನುಚ್ಚು ಹಾಕಿ ಮಾಡ್ತೀವಿ. ಏನ್ ಬಾತು? ಅದೇ ವೆಜಿಟೇಬಲ್ ಪಲಾವ್. ಆಯ್ತು, ಅಂದ್ರೆ ಅಕ್ಕಿ ವೈವಿಧ್ಯಮಯವಾಗಿ ಬಳಕೆ ಮಾಡ್ತೀರಿ ಮತ್ತೆ ರುಚಿ ಇದೆ ಅಂತ ಚೆನ್ನಾಗಿ ಊಟನು ಮಾಡ್ತೀರಿ. ಖಂಡಿತ ಅಲ್ವಾ? ಖಂಡಿತ. ನಿಮ್ಮ ಮನೇಲಿ ರಾಗಿ ಮುದ್ದೆ? ಖಂಡಿತ, ರಾಗಿ ಮುದ್ದೆ ಮಾಡ್ತೀವಿ ಸರ್. ಹೌದಾ? ರಾಗಿ ಮುದ್ದೆ, ಚಪಾತಿ. ಸರಿ, ಒಳ್ಳೇದು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಕೇಳುಗರೆ, ನವೆಂಬರ್ 24 ಸೋಮವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ವಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜಿಎಂ ದೇವಗಿರಿ ಮತ್ತು ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿ ರಾಮಚಂದ್ರ. ಸಂಪರ್ಕ ಸಂಖ್ಯೆಗಳು 251-2582 ಹಾಗೂ 251-5089. ಮೈಸೂರಿನ STD ಕೋಡ್ 0821. ಮರೆಯದಿರಿ, ನವೆಂಬರ್ 24 ಸೋಮವಾರ ಸಂಜೆ 6:50 ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ವಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಈಗ ಕುಮಾರ್ ಅವರೇ ಹೇಳಿ ಸರ್, ಭತ್ತ ಈಗ ಖರ್ಚು ವೆಚ್ಚ ಲೆಕ್ಕಾಚಾರಕ್ಕೆ ಬರೋಣ ಸರ್, ಬನ್ನಿ. 1 acre ಏನ್ ಖರ್ಚು ಮಾಡ್ತೀರಿ ಹೇಳಿ ಸರ್? ಇದು ಈ ಖರ್ಚು ವೆಚ್ಚದ ಬಗ್ಗೆ ನಾವು ನಮ್ಮ ವಿಸಿ ಫಾರ್ಮರ್ ದೀಪಕ್ ಅವರು ಒಂದ್ಸಲಿ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಸಸಿಗಳನ್ನ ರೆಡಿ ಮಾಡಿ ನಾಟಿ ಮಾಡುವಂತ ವಿಷಯಕ್ಕೆ ಒಂದು ಸಲ ಚರ್ಚೆ ಆಗುತ್ತೆ ನಮ್ಗೆ ಅವ್ರಿಗೂ. ಅದು ಹಾಗೆ ಗದ್ದೆ ನಾವು ರೆಡಿ ಮಾಡಿ ಭತ್ತ ನಾಟಿ ಮಾಡಿಸೋರ್ಗೆ ಅಷ್ಟಕ್ಕೇನೆ ಮಿನಿಮಮ್ 1 acre 8,000-9,000 ಖರ್ಚು ಬರುತ್ತೆ ಸರ್. ಆಮೇಲೆ ಬರೀ ಹಾಗೆ ಗದ್ದೆ ರೆಡಿ ಮಾಡೋದಕ್ಕಷ್ಟೇ, ರೆಡಿ ಮಾಡಿ ನಾಟಿ ಮಾಡಿಸೋದಕ್ಕೆ ಈ ವೆಚ್ಚನ ಮಾಡಿ ಮಿಷಿನ್ ಮುಖಾಂತರ ಮಾಡಿಸೋಂಥದ್ದು. ಮಿಷಿನ್ ಮುಖಾಂತರ ಮಾಡಿದ್ರೆ ಏನಾಗುತ್ತೆ, ಒಂದೇ ಸಮ ನಾಟಿ ಬೀಳುತ್ತೆ, ಕರೆಕ್ಟಾಗಿ ವ್ಯತ್ಯಾಸ ಆಗಲ್ಲ, ಆಮೇಲೆ 1/2 ಅಂದರೆ 1/2 ಬೀಳುತ್ತೆ ಅನ್ನೋದು ಒಂದು ಪ್ರೊಸೀಜರ್ ಇತ್ತು. ಆ ಪ್ರೊಸೀಜರ್ಲಿ ಖರ್ಚು ವೆಚ್ಚ ಇವತ್ತು ಆದ ಲೆಕ್ಕ ಹಾಕೊಂಡ್ರೆ ಸರ್, ಈಗ ನಾವು ಜನರಲ್ ಆಗಿ ಎಲ್ಲ ಈಗ ಮಿಷಿನೇ ನಾಟಿ ಮಾಡೋಕ್ಕಾಗಲ್ಲ, ಎಲ್ಲನೂ ವೈಜ್ಞಾನಿಕವಾಗಿ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಮಾಡೋದ್ರಿಂದ ಮಿನಿಮಮ್ ಸರ್ 1 acre ನಾಟಿ ಮಾಡಿ ಅದು ಕಳೆ ಕೀಳೋ ತನಕ 1 acre 20-25,000 ದುಡ್ಬೇಕು ಸರ್. ಇವತ್ತು ಉಂಡಾಗುತ್ತೆ ಹೇಳಬೇಡಿ, ಕರೆಕ್ಟಾಗಿ ಹೇಳ್ತಾ 20,000 ಅಲ್ಲ, ಈಗ ಸಸಿ ಮಡಿ ಮಾಡಿ ನಾಟಿ ಮಾಡೋಕೆ 8,000. ನಾಟಿಗೆ ಎಷ್ಟು ತಗೋತಾರೆ ಸರ್? ನಾಟಿಗೆ 5,000 ತಗೊಂತಾರೆ. ಅಂದ್ರೆ ಈಗೆಲ್ಲ ಪೂರ್ತಿ ಒಟ್ಟಿಗೆ ಮಾತುಕತೆ ಮಾತುಕತೆ ಪೈರ್ ಕಿತ್ತಿ ನಾಟಿ ಮಾಡೋದಕ್ಕೆ 5,000 ಸರ್, ಒಂದ್ ಎಕರೆಗೆ. ಆಮೇಲಿನ ಖರ್ಚುಗಳು, ಆಮೇಲಿಂದ ಅವ್ರನ್ನ ಕರ್ಕೊಂಬಂದು ಕಳ್ಸಕ್ಕೆ ಆಟೋಕ್ಕೆ 1,000 ದುಡ್ಡು, ಅವ್ರಿಗೆ ಫುಡ್ಡು ಸೇರಿ ಆಯ್ತಾ, ಆಮೇಲೆ ಗದ್ದೆ ಉಳುಮೆ ಮಾಡೋದಕ್ಕೆ ಸರ್, ಆಮೇಲೆ ಎಕರೆಗೆ 2 ಮೂಟೆ ಗೊಬ್ಬರ ಬೇಕು ಸರಿ ಮಿನಿಮಮ್. ಈಗ 1,650 ಇತ್ತು, ಈಗ ಮತ್ತೆ ರಸಗೊಬ್ಬರದ ಬೆಲೆ ಮತ್ತೆ 300 ಜಾಸ್ತಿ ಆಗಿ 950 ಆಗಿದೆ. 1,000 ಆಮೇಲೆ ಉಳುಮೆ ಮಾಡೋದಕ್ಕೆ 2-2.5 ಗಂಟೆ ಟೈಮ್ ಟ್ರ್ಯಾಕ್ಟರ್ ಬೇಕು. 1,200-2,500 4,000 ದುಡ್ಡು ಆಗುತ್ತದ. 3,500 ಅಂತ ಇಟ್ಕೊಳ್ಳಿ. ಕಳೆ ತೆಗೆಸ್ತೀರ ಮಧ್ಯದಲ್ಲಿ? ಮಧ್ಯದಲ್ಲಿ ಹಳೆ ಕಳೆ ಅನ್ನೋದು ಒಂದು ಉಳ್ಕೊಂಡಿರ್ತದೆ ನೋಡಿ ಸರ್, ಹುಡುಗ ಅಷ್ಟೆಲ್ಲ ನಿರ್ವಹಣೆ ಮಾಡಿ ಮಧ್ಯದಲ್ಲಿ ಒಂದು ಹಳೆ ಕಳೆ ಉಳ್ಕೊಂಡಿರುತ್ತದೆ. 1 ಎಕರೆಗೆ 3-4 ಕಾಳಿಗೆ ಒಂದು ಕೆಲಸ ಆಗುತ್ತೆ ಸರ್. ಅದು ಅಷ್ಟು ತೆಗೆದ್ರೆ ಇನ್ನೇನು ನನಗೆ ಕಳೆ ಬರಲ್ಲ ಇನ್ನು ನನಗೆ. ಇನ್ನು ಆಮೇಲೆ ಕಟಾವೇನಾ? ಏನು ಆಮೇಲೆ ಏನಿದ್ರು ಇನ್ನು ನಿರ್ವಹಣೆ ಮಾಡೋದಷ್ಟೇ ಅದನ್ನ, ಆಮೇಲೆ ಇನ್ನು ಕಟಾವು ಟೈಮಲ್ಲೇ ಮಾಡಿಸುವಂತ ಕೆಲಸ. ಕಟಾವು ಯಂತ್ರ ಚಾಲಿತ ಕಟಾವು ಸರ್? ಯಂತ್ರ ಚಾಲಿತ. ಈಗ ನಾನು ಸೀಡ್ಸ್ ಭತ್ತ ಮಾಡೋದ್ರಿಂದ ಜಾಸ್ತಿ ಸೀಡ್ ಕೊಡುವಂತ ಭತ್ತ ನಾನು ಮಾಡ್ತಾ ಇರೋದೇ ಹೆಚ್ಚು ಸೀಡ್ಸು. ಈಗ KMP 220 ಅನ್ನೋದನ್ನ ತುಂಬಾ ಜನಕ್ಕೆ ಪರಿಚಯ ಮಾಡಿ ಬಹಳಷ್ಟು, ಈಗ ನನಗೆ ಅದು ಮಂಡ್ಯ ವಿಜಯ ಕುಮಾರ್ ಅಂತಾನೆ ಅವ್ರನ್ನ ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ ತುಂಬಾ ಜನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತಾರೆ. ಮಂಡ್ಯ ವಿಜಯ ಕುಮಾರ್ ನೀವು ಅಂತಾನೆ ಅವರು, ಏ ನಾವ್ ಮಂಡ್ಯ ವಿಜಯ ಬೇಕಾ, ಅಲ್ಲಿ ಕುಮಾರ್ ಅಣ್ಣಂಗೆ ಫೋನ್ ಮಾಡಿ ಅಲ್ಲಿ ಸಿಗುತ್ತೆ ಅನ್ನೋ ರೀತಿ ಜನಗಳಿಗೆ ಸುತ್ತಮುತ್ತ ಎಲ್ಲಾ ಕಡೆನೂ ಪ್ರಚಲಿತ ಆಗ್ಬಿಟ್ಟು. ತಾರಾ ಅವ್ರ ಹೆಸರನ್ನು ಸೇರಿಸ್ಕೊಂಡಿರೋ ಜೊತೆಗೆ ಸೇರಿಸ್ಕೊಂಡ್ಬಿಡ್ಬೇಕು ಸರ್, ಮಂಡ್ಯ ತಾರಾ ವಿಜಯ ಕುಮಾರ್ ಅಂತ ಮಾಡ್ಕೊಬಿಡಿ. ಆಮೇಲೆ ಈ ಸಲ ಏನ್ ಮಾಡೋದು, ಕಳಿಸಲ್ಲ ರಾಜಮುಡಿ ಭತ್ತನ ಒಂದು ಹೊಸ ತಳಿ ಮಾಡಿ ದೀಪಕ್ ಅವರಿಂದ ಕೊಟ್ಟಿದ್ದಾರೆ ನಮ್ಗೆ. ಅದು 120-30 ದಿನಕ್ಕೆ ಕಟಾವ್ ಬರುವಂತದ್ದು. ಆಮೇಲೆ ಹೊಸ ರಾಜಮುಡಿ ಬೆಳವಣಿಗೆ ಏನಿದ್ರೆ 2.5-3 ಅಡಿ ಒಳಗೆ, ಹಳೆ ರಾಜಮುಡಿ ಅದು 5 ಅಡಿ ಮೇಲೆ ಬೆಳೆಯೋದು. ಇದು 120-30 ದಿನಕ್ಕೆ ಬರುವಂತದ್ದು. ಅದನ್ನ ಕಳಿಸಲ್ಲ ಸ್ವಲ್ಪ ಪ್ರಯೋಗಿಕವಾಗಿ ನಾನು ಮಾಡಿದೆ, ಚೆನ್ನಾಗಿ ಬಂತು. ಚೆನ್ನಾಗಿ ಬಂತು. ಅದರಲ್ಲಿ ಒಂದು ಸ್ಮಾಲ್ ನ್ಯೂನತೆ ಬಂತು ಅದರಲ್ಲಿ, ಏನು ಅದು ಸ್ವಲ್ಪ ಒಡೆ ಕಡೆದು ಹಾಲು ತುಂಬ ಟೈಮಲ್ಲಿ ಸ್ವಲ್ಪ ಬಿಳಿ ಒಡೆ ಬರೋದು ಕಮೆನ್ಸ್ ಆಯಿತು. ಅದು ಸ್ವಲ್ಪ ನೇಚರ್ ಪ್ರಾಬ್ಲಮ್ಮು ಅಥವಾ ಏನು ಪ್ರಾಬ್ಲಮ್ಮು, ಅದು ವೇರಿಯೇಷನ್ಸ್ ಆಯಿತು. ಎಲ್ಲರಿಗೂ ವಿಷಯ ಮಾಡಿದ್ರು, ಬಟ್ ಅದನ್ನು ನಾನು ಬಿಳಿದನ್ನು ಈ ಸಲ ಅದು ಊಟಕ್ಕೆ ನಾನೇ ಬಳಸ್ತಾ ಇದ್ದೀವಿ, ಅದ್ಭುತವಾಗಿ ಊಟಕ್ಕೆ ಬರ್ತಾ ಇದೆ. ಮತ್ತೆ ಈ ಸಲ ಅದನ್ನು ಏನು ಮಾಡಿದ್ದೀನಿ, ನಮ್ಮ ಒಬ್ಬರ ಕಡೆ ಮಾರ್ಗದರ್ಶನ ತಗೊಂಡು ಅದನ್ನು ಈ ಸಲ ಮತ್ತೆ 1/2 ಎಕರೆಗೆ ಹಾಕಿದ್ದೀನಿ. ಈಗ ಮಾಡಿಸ್ತಾ ಇದ್ದೀನಿ. ಈಗ ಅದಕ್ಕೆ ಏನು ಮಾಡಿದ್ದೀನಿ, ಫಸ್ಟ್ ಪ್ರಥಮವಾಗಿ ಬೀಜೋಪಚಾರ ಮಾಡಿದ್ದೀನಿ ಅದಕ್ಕೆ. ನೋಡಿದ್ರ ಈಗ ಬೀಜೋಪಚಾರ ಮಾಡಿದ್ದೀನಿ, ಮಾಡಿ ಯಾವುದ್ರಲ್ಲಿ ಮಾಡಿದ್ರಿ? ಯಾವುದನ್ನ? ಭವಿಷ್ಯನಲ್ಲಿ ಮಾಡಿದೆ ಸರ್. ಭವಿಷ್ಯನಲ್ಲಿ ಹಾಕಿ ಬೀಜೋಪಚಾರ ಮಾಡಿದೆ ಅದನ್ನ. ಅದಾದ್ಮೇಲೆ ಈಗ ಒಡೆ ಗರ್ಭ ವ್ಯವಸ್ಥೆಯಲ್ಲಿ ಒಂದು ನೇಟಿವ್ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ಸ್ ಒಂದು ಉಳಿನ ಇದನ್ನು ಅದಕ್ಕೆ ಸ್ಪ್ರೇ ಕೊಟ್ಟೆ ಅದಕ್ಕೆ. ಈಗ ಅದು ಅದ್ಭುತವಾಗಿ ಒಂದೇ ಒಂದು ಬಿಳಿ ಒಡೆ ಬರ್ದಂಗೆ, ಒಂದು ಕಬ್ಬಳು ಬರ್ದಂಗೆ, ಜೊಳ್ಳು ಬರ್ದಂಗೆ ಅದ್ಭುತವಾಗಿ ಬಂದಿದೆ ಸರ್. ಈಗ ಅದು ಈಗ ಖರ್ಚು ಹೇಳಿದ್ರಿ, ಎಷ್ಟು ಹೇಳಿದ್ರಿ ಖರ್ಚು ಎಕರೆಗೆ? ಎಕರೆಗೆ ಒಂದು 20-25,000 ಬೇಕಾಗುತ್ತೆ. ಅವ್ರು ಮಾಡಿದ್ಮೇಲೆ ನನಗೆ ಒಂದು 20-22,000 ಬೇಕಾಗುತ್ತೆ ಸರ್. 22,000 ಸರಿಯಾಗಿ ಹೇಳ್ತಿದಾರೇನ್ರಿ ತಾರ ಅವ್ರೆ? ಖಂಡಿತ ಸರ್. ಲೆಕ್ಕ ನೀವು ಬರೀತೀರೇನು? ಇಲ್ಲ ಅವರೇ. ಅವರೇಯಾ? ಸರಿ ಸರಿ ಆಯ್ತು ಸರ್. ಈಗ ಎಷ್ಟು ಇಳುವರಿ ತಗೋತೀರ ಸರ್? ಸರ್ ನನ್ನ ಅವರೇಜು ನಾನು ಈಗ ಹೈಬ್ರಿಡ್ ವೆರೈಟೀಸ್ ಎಲ್ಲ 35-38 ಕ್ವಿಂಟಾಲ್ ವರೆಗೂ ರೀಚ್ ಮಾಡಿದ್ದೀನಿ ಸರ್. ಆಯ್ತು. ಬೇರೆ ನಾವು ಸಣ್ಣ ಭತ್ತಗಳೆಲ್ಲ 30-32 ಕ್ವಿಂಟಾಲ್ ರೀಚ್ ಮಾಡಿದ್ದೀನಿ. ಈ KMP 220 28 ಕ್ವಿಂಟಾಲ್ ವರೆಗೂ ಸೀಡ್ ಭತ್ತನ ರೀಚ್ ಮಾಡಿದ್ದೀನಿ ಸರ್. ಪರವಾಗಿಲ್ವೇ? ನಾನು 25 ಯಾವ್ದು ರೀಚ್ ಮಾಡಿಲ್ಲ. 25-28 ಮೇಲೆ ಎಲ್ಲದಕ್ಕೂ ದಾಖಲಾತಿ ಇದೆ ನನ್ನ ಹತ್ರ ಎಲ್ಲ. ಸಂತೋಷ ಸರ್, ಒಳ್ಳೆ ಇಳುವರಿ ತಗತಾ ಇದ್ದೀರಿ. ಹೌದು ಸರ್. ಆಮೇಲೆ ಹುಲ್ಲೇನ್ ಮಾಡ್ತೀರಿ ಸರ್? ಹುಲ್ಲು ಮಾರಾಟ ಮಾಡ್ಬಿಡ್ತಾ ಇದ್ದೀನಿ. ಈಗ ನಮ್ಮಲ್ಲಿ ದನಗಳಿಲ್ಲ, ಈ ನಡುವೆ ನಮ್ಮ ಹತ್ರ ದನಗಳಿದ್ದಾಗ ನಾವೇ ನಿರ್ವಹಣೆ ಮಾಡ್ತಾ ಇದ್ದೋ. ಎಷ್ಟಕ್ಕೆ ಮಾರ್ತೀರಿ ಹುಲ್ಲ? ಹುಲ್ಲು ಒಂದು ಸಲ ಕಳೆದ ವರ್ಷ ಸ್ವಲ್ಪ ಕಡಿಮೆ, ಒಂದು 12,000 ಹೋಯ್ತು. ಅದ್ರ ಹಿಂದಿನ ವರ್ಷ 18,000-20,000 ಹೋಗಿತ್ತು ಸರ್. ಅದು ಹೋಗ್ಲಿ, ಒಂದು 15,000 ಇಟ್ಕೋಬಹುದು. 15,000 ಇಟ್ಕೋಬಹುದು ಖರ್ಚು ಎಕರೆಗೆ. ಎಕರೆಗೆ 15,000 ಇಟ್ಕೋಬಹುದು. ಅರ್ಧಕ್ಕಿಂತ ಜಾಸ್ತಿ ಹುಲ್ಲಲ್ಲೇ ಬಂದ್ಬಿಡ್ತು ಖರ್ಚು. ಖರ್ಚು ಮೊಮೆಂಟೇ ಅಲ್ವಾ? ಸರಿ. ಕಳೆದ ಒಂದು 3 ವರ್ಷ ಭತ್ತ ನಾನು ಎಲ್ಲ ಇವತ್ತವರೆಗೂ ಈ 3 ವರ್ಷದಿಂದ KMP 220 ಬೆಳೆದು ಪ್ರತಿಯೊಬ್ಬರಿಗೂ ಬ್ಯಾಗ್ ಮಾಡಿ 25 ಕೆಜಿನ ಪ್ರತಿಯೊಬ್ಬರು ರೈತರಿಗೆ ಪರ್ ಬ್ಯಾಗ್ 1,000 ರುಪೀಸ್ ಕೊಟ್ಟಿದ್ದೀನಿ ಸರ್. ಪರವಾಗಿಲ್ಲ. ಅದನ್ನ ನಾನೇ ಪ್ರೊಸೆಸಿಂಗ್ ಮಾಡಿ 100% ಸೀಡ್ ಅನ್ನ ಪಕ್ಕ ರಿಸಲ್ಟ್ ಕೊಟ್ಟಿದ್ದೀನಿ ಸರ್. ಪ್ರೊಸೆಸಿಂಗ್ ಅಂದ್ರೆ ಏನ್ ಮಾಡ್ತೀರಿ? ನಾವು ಪ್ರೊಸೆಸಿಂಗ್ ಏನು KCC ನಲ್ಲಿ ಪ್ರೊಸೆಸಿಂಗ್ ಮಾಡಿ ಎಷ್ಟು ಶುದ್ಧವಾದ ಬೀಜ ಕೊಡ್ತಾರೆ ಸರ್, ಅಷ್ಟೇ ಶುದ್ಧವಾದ ಬೀಜ ರೈತರು ಕೊಟ್ಟಿದ್ದೀನಿ ಸರ್. ನೋಡಿದ್ರ ಒಂದೇ ಒಂದು ವ್ಯತ್ಯಾಸ ಇಲ್ಲದಂಗೆ ಯಾವ ರೈತರಿಂದ ಇವತ್ತವರೆಗೂ ಒಂದು ನಮಗೆ ಕಂಪ್ಲೇಂಟ್ ಬಂದಿಲ್ಲ. ಬಟ್ ನನಗೆ ವಿಸಿ ಫಾರ್ಮ್ ಇಂದ ನಮ್ಮ ಅವರು ಹೇಳಿದ್ರು ನಮ್ಮಲ್ಲಿ ಪ್ರೊಸೀಡ್ ಆಗೋವರೆಗೂ ನೀವು ಇಲ್ಲಿ ಕೊಡ್ಬೋದು ಸರ್. ಒಳ್ಳೇದು ಬಿಡಿ ಸರ್. ಈಗ ನಿಮ್ಮ ಲೆಕ್ಕದಲ್ಲಿ ಆದಾಯ ಎಷ್ಟು ಬಂತು? ನಮ್ಮ ಲೆಕ್ಕದಲ್ಲಿ ಆದಾಯಕ್ಕಿಂತ ನಮ್ಮ ರೈತರು ನಮ್ಮ ಬೀಜೋಪಗಳನ್ನು ನಾವೇ ಮಾಡ್ಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ. ಅದರಲ್ಲಿ ನನಗೆ 1 ಎಕರೆಗೆ 1.5 ಲಕ್ಷ ಮೇಲೆ ದುಡ್ಡಾಗಿದೆ ಸರ್. ನನಗೆ ಮತ್ತೆ ಮೇಡಮ್ ಅವರು ಹೇಳಿಕೆ ಬದಲಾಯಿಸ್ಕೋಬೇಕು ಬದಲಾಯಿಸ್ಕೋಬೇಕು ಸರ್. ಭತ್ತ ಬೆಳೆಯೋದ್ರಲ್ಲಿ ಏನು ಆದಾಯ ಇಲ್ಲ ಅಂತ ಆರಂಭದಲ್ಲಿ ಹೇಳಿದ್ರು. ಹೌದು ನೋಡಿ, ಈ ವಿಚಾರ ನಿಮ್ಗೆ ಹೇಳಿಲ್ಲ ಅವರು, ಹೇಳಿಲ್ಲ ನೋಡಿದ್ರ ನನ್ನ ಮೂಲಕ ನಿಮಗೆ ಗೊತ್ತಾಯ್ತದೆ. ಹೌದೌದು, ಯಾಕೆ ಹೇಳಿಲ್ಲ ಹೇಳಿ ಸರ್. ನಮಗೆ ಅರಿಶಿನದಲ್ಲಿ ದುಡ್ಡು ನೋಡಿ ನೋಡಿ ಅರಿಶಿನ ಬೆಳೀತಾ ಇದ್ವಿ, ಆಗ ಲಮ್ಸಮ್ ದುಡ್ಡು ನೋಡಿ ನೋಡಿ ಈ ಭತ್ತ ನಮ್ಗೇನ ಕಮ್ಮಿ ಅಂತಾನೆ ಅನ್ಸೋ ಆ ಲೆವೆಲ್ಗೆ ಬಂದ್ಬಿಟ್ಟು. ಯಾಕೆ ಹೇಳಿಲ್ಲ ಹೇಳಿ, ನೀವೇನಾದ್ರು ಡಿಮ್ಯಾಂಡ್ ಮಾಡ್ಬಿಡ್ತೀರಾ, ಹಂಗಾಗಿ ಭತ್ತ ಲಾಸು ಲಾಸು ಅಂತ ಹೇಳ್ಕೊಂಬಂದಿದ್ದಾರೆ. ಇನ್ನು ಬಿಡಬೇಡಿ ಅವ್ರನ್ನ. ಇಲ್ಲ ಸರ್. ಸರ್ ಬಹಳ ಸಂತೋಷ. ಈಗ ನೀವು ಬೀಜಕ್ಕಾಗಿ ಭತ್ತವನ್ನ ತಾವು ಮಾರ್ತಾ ಇರೋದ್ರಿಂದ ಈ ಆದಾಯ, ಭತ್ತವನ್ನ ಭತ್ತವಾಗೆ ಮಾರಿದ್ರೆ ನಿಮ್ಗೆ ಇಷ್ಟೊಂದು ಆದಾಯ ಬರಲ್ಲ. ಬರಲ್ಲ. ಈಗ ಅಂಥವ್ರಿಗೆ ಏನ್ ಸಲಹೆ ತಮ್ಮ ಸರ್? ಈಗ ಎಲ್ಲರೂ ಬೀಜ ಮಾಡಕ್ಕಾಗಲ್ಲ, ಎಲ್ಲರೂ ಬೀಜ ಮಾಡಕ್ಕಾಗಲ್ಲ. ಮತ್ತು ಅವ್ರು ಏನು ಗೊತ್ತಾ ಸರ್, ನಮ್ಮ ಜನ ನಮ್ಮ ರೈತರಿಗೆ ನಾನು ಮೊದಲನೇದಾಗಿ ಹೇಳೋದೇನು ಸರ್, ಫಸ್ಟ್ ನೀನು ಯಾವುದೇ ಕೃಷಿ ಮಾಡು ಮೊದಲು ಪ್ಲಾನ್ ಮಾಡು, ಯೋಜನೆ ಮಾಡು ಫಸ್ಟ್. ನೀನು ಯೋಜನೆ ಮಾಡಿದ್ರೆ ಯಾವುದನ್ನು ಮಾಡಬೇಡ. ಈಗ ನಾವು ಯಾವುದೋ ಒಂದು ಯೋಜನೆ ಮಾಡಿ ಒಂದು ಪ್ಲಾನ್ ಮಾಡಿ ಒಂದು ಭತ್ತದ ಒಂದು, ಈಗ ನಮ್ಮಲ್ಲೆಲ್ಲ ಮಾಹಿತಿ ತಗೊಂಡಿರ್ತಾರೆ ಕೆಲವರಿಂದ, ಅವರು ತಿಳ್ಕೊಂಡಿರ್ತಾರೆ. ಏನು ಮಾಡ್ತಾರೆ, ಒಂದು ಅಂಗಡಿಲಿ ಹೋಗ್ತಾರೆ, ನಾವೊಂದು ಭತ್ತ ಹೇಳಿರ್ತೀವಿ ಇದು 4 ರೂಪಾಯಿ ಈ ಥರ ಆಗಿ ನಿರ್ವಹಣೆ ಮಾಡಿದ್ರೆ ಅದು ನಿಮಗೆ ಇಷ್ಟೆಲ್ಲ ಇಳುವರಿ ಬರುತ್ತೆ. ಅಟ್ಲೀಸ್ಟ್ ಒಂದು 30 ಕ್ವಿಂಟಲ್ ನೀನು ಭತ್ತ ಬೆಳೆದ್ರೆ ಮಾರ್ಕೆಟ್ ರೇಟಲ್ಲಿ 2,000-2,200 2.5 ಅಂತ ಇಟ್ಕೊಂಡ್ರು, ಒಂದು 60-70,000 ನಿಂಗೆ ದುಡ್ಡಾಗುತ್ತೆ. ಹುಲ್ಲಲ್ಲಿ ಒಂದು 10,000 ದುಡ್ಡಾದರೆ 80,000-90,000 ದುಡ್ಡು ಮಾಡ್ಬೋದು.